ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ, ಮತ್ತು ಹಣವು ಬೆಳೆಯುವುದನ್ನು ನೋಡಿ. ಬಂದ್ಬಿಟ್ಲು ದೊಡ್ಡದಾಗಿ. ಹೋಗಿ. ಆರ್ಬಿಐ ಹೇಳುತ್ತೆ, ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು ಕೇಳುವರೆ, ಇದೀಗ ಸಮಯ ಸರಿಯಾಗಿ 6:51 ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಕೃಷಿರಂಗ ಕಾರ್ಯಕ್ರಮ ಕೇಳುತ್ತಿರುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಆಲಿಸಲಿದ್ದೀರಿ, ರಾಯಚೂರು ಜಿಲ್ಲೆಯಲ್ಲಿ ನಡೆಯುತ್ತಿರುವ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಹಿನ್ನೆಲೆಯಲ್ಲಿ ಸಿರವಾರ ತಾಲೂಕಿನ ಹುಸೇನ್ಪುರ ಗ್ರಾಮದಲ್ಲಿ ಜರುಗಿದ ಅರಿವು ಮೂಡಿಸುವ ಕಾರ್ಯಕ್ರಮದ ಬಾನುಲಿ ವರದಿಯನ್ನ, ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ ಕೇಳಲಿದ್ದೀರಿ. ಹಾಗಾದರೆ ರೈತ ಬಾಂಧವರೇ, ಮೊದಲಿಗೆ ಕೇಳೋಣ, ರಾಯಚೂರು ಜಿಲ್ಲೆಯಲ್ಲಿ ನಡೆಯುತ್ತಿರುವ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಹಿನ್ನೆಲೆಯಲ್ಲಿ ಸಿರವಾರ ತಾಲೂಕಿನ ಹುಸೇನ್ಪುರ ಗ್ರಾಮದಲ್ಲಿ ಜರುಗಿದ ಅರಿವು ಮೂಡಿಸುವ ಕಾರ್ಯಕ್ರಮದ ಬಾನುಲಿ ವರದಿಯನ್ನ ಪ್ರಸ್ತುತಪಡಿಸುತ್ತಾರೆ ಅಮರೇಶ್ ಆಸಿಹಾಳ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಹಿನ್ನೆಲೆಯಲ್ಲಿ ಅಂತಂದ್ರೆ ರಾಯಚೂರು ಜಿಲ್ಲೆಯಲ್ಲಿ ಮುಂಗಾರು ಪೂರ್ವ ಕೃಷಿ ಮಾಹಿತಿಯನ್ನ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಮುಖ್ಯವಾಗಿ ಕೃಷಿ ಹಾಗೂ ಕೃಷಿ ಸಂಬಂಧಿತ ಅಭಿವೃದ್ಧಿ ಇಲಾಖೆಗಳ ಸಹಭಾಗಿತ್ವದಲ್ಲಿ, ಹಾಗೆಯೇ ಖಾಸಗಿ ಸಂಘ ಸಂಸ್ಥೆಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲೆಯಾದ್ಯಂತ ಮುಖ್ಯವಾಗಿ ಹೋಬಳಿ ಮಟ್ಟದಲ್ಲಿ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ರೈತರಿಗೆ ಕೃಷಿ ಮಾಹಿತಿಯ ಅರಿವು ಮೂಡಿಸುವ ಕಾರ್ಯಕ್ರಮಗಳು ಜರುಗುತ್ತಿವೆ. ಈ ನಿಟ್ಟನಲ್ಲಿ ದಿನಾಂಕ 6/6/2025 ರಾಯಚೂರು ತಾಲೂಕು ಸಿರುವಾರ ತಾಲೂಕಿನ ಹುಸೇನ್ಪುರ ಗ್ರಾಮದಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು, ಕೃಷಿ ಇಲಾಖೆಯ ಅಧಿಕಾರಿಗಳು, ಹಾಗೆಯೇ ಖಾಸಗಿ ಸಂಘ ಸಂಸ್ಥೆಗಳ ಪರಿಕರ ಮಾರಾಟಗಾರರು ರೈತ ಬಾಂಧವರಿಗೆ ತರಬೇತಿಯನ್ನು ನೀಡುವಂತಹ ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಈ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ಪ್ರಾರಂಭದಲ್ಲಿ ಕವಿತಾಳ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳಾದಂತಹ ಶಿವಶರಣ ಭೋವಿಯವರು ರೈತರನ್ನ ಸ್ವಾಗತಿಸಿ ಈ ಕೃಷಿ ಸಂಕಲ್ಪ ಅಭಿಯಾನದ ಕುರಿತು ರೈತ ಬಾಂಧವರು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬೇಕು, ಮುಖ್ಯವಾಗಿ ಬರುವ ಹಂಗಾಮಿಗೆ ರೈತ ಬಾಂಧವರು ವಿಜ್ಞಾನಿಗಳ ಮಾರ್ಗದರ್ಶನದಲ್ಲಿ ತಾಂತ್ರಿಕ ಮಾಹಿತಿಯೊಂದಿಗೆ ಕೃಷಿಯನ್ನು ಮಾಡಿದರೆ ಖಂಡಿತ ಇಳುವರಿಯನ್ನು ಹೆಚ್ಚಿಗೆ ಪಡ್ಕೋಬಹುದು, ಹಾಗೆಯೇ ಕೃಷಿಯಲ್ಲಿ ಕಡಿಮೆ ಖರ್ಚನ್ನು ಮಾಡಿ ರೈತ ಬಾಂಧವರು ಹೆಚ್ಚಿನ ಆದಾಯವನ್ನು ಪಡ್ಕೋಬೇಕು ಎಂಬಂತಹ ಒಂದು ವಿಚಾರವನ್ನು ಹೇಳಿದರು. ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರಿನಿಂದ ಕವಿತಾಳ ರೈತ ಸಂಪರ್ಕ ಕೇಂದ್ರ ಹೋಬಳಿಯ ಹುಸೇನ್ಪುರ ಗ್ರಾಮದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರಿನಿಂದ ಬೆಳೆಗಳ ಬಗ್ಗೆ, ತಳಿಗಳ ಬಗ್ಗೆ, ಮತ್ತು ಒಂದು ಸಮಗ್ರ ಕೃಷಿ ಪದ್ಧತಿ ಅಥವಾ ಕೃಷಿಯಲ್ಲಿ ಬರುವಂತಹ ಒಂದು ರೋಗಗಳು ಅಥವಾ ಕೀಟಗಳ ಬಗ್ಗೆ ನಮ್ಮ ಒಂದು ರೈತರಿಗೆ ಅನುಕೂಲ ಮಾಡಲಿ ಅಂತ ಹೇಳಿ ಅವರು ಇಲ್ಲಿ ಬಂದಿದ್ದಾರೆ. ಕೃಷಿಗೆ ಸಂಬಂಧಪಟ್ಟಂತೆ ಅಥವಾ ತರಕಾರಿಗಳಿಗೆ ಸಂಬಂಧಪಟ್ಟಂತೆ ಅಥವಾ ತೋಟಗಾರಿಕೆ ಬೆಳೆಗಳಿಗೆ ಸಂಬಂಧಪಟ್ಟಂತೆ ತಮಗೆ ಯಾವುದೇ ಸಮಸ್ಯೆಗಳು ಇದ್ದರೂ ಸಹ ತಾವುಗಳು ನೇರವಾಗಿ ಕೃಷಿ ವಿಜ್ಞಾನಿಗಳ ಜೊತೆ ಚರ್ಚೆ ಮಾಡಿ. ಈ ಸಂದರ್ಭದಲ್ಲಿ ICAR ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರಿನ ಮುಖ್ಯಸ್ಥರಾದಂತಹ ಡಾಕ್ಟರ್ ತಿಮ್ಮಣ್ಣ ನಾಯಕ್ ಇವರುಗಳು ರೈತ ಬಾಂಧವರ ಜೊತೆ ಮಾತನಾಡಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಕಾರ್ಯಕ್ರಮಗಳ ಅನುಷ್ಠಾನದ ಬಗ್ಗೆ ಮಾಹಿತಿಯನ್ನು ನೀಡುತ್ತಾ ಮುಖ್ಯವಾಗಿ ರೈತ ಬಾಂಧವರು ಈ ಹಂಗಾಮಿಗೆ ಕೃಷಿ ಚಟುವಟಿಕೆಗಳ ಅರಿವು ಮೂಡಿಸುವ ಅಗತ್ಯವಿದ್ದು ಇದರ ಗರಿಷ್ಠ ಲಾಭವನ್ನು ನಮ್ಮ ರೈತ ಬಾಂಧವರು ಪಡ್ಕೋಬೇಕು ಅಂತ ಹೇಳಿ ಅವರು ತಮ್ಮ ವಿಚಾರವನ್ನು ಹಂಚಿಕೊಂಡರು. ಈ ಒಂದು ಕಾರ್ಯಕ್ರಮ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ರಾಯಚೂರಿನ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥದ್ದು. ಈ ಕಾರ್ಯಕ್ರಮ ಬಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಅಂತೇಳಿ ಹೋದ ತಿಂಗಳ 29ನೇ ತಾರೀಕು ದೇಶಾದ್ಯಂತ ಎಲ್ಲ ಕಡೆ ಒಂದು ಚಾಲನೆ ದೊರಕಿತು. ಇದು ಒಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಒಂದು ಸಹಭಾಗಿತ್ವದಲ್ಲಿ ಹೀಗೆ ನಿಮ್ಮ ಮುಂಗಾರು ಸ್ಟಾರ್ಟ್ ಆಗಿದೆ, ಎಲ್ಲ ಕಡೆ ಮಳೆ ಸ್ಟಾರ್ಟ್ ಆಗಿದೆ, ಬಿತ್ತನೆ ಕಾರ್ಯ ಶುರುವಾಗಿದೆ. ಈಗೇನು ಕೃಷಿಯಲ್ಲಿ ಇತ್ತೀಚೆಗೆ ಹೊಸ ಹೊಸ ಸಂಶೋಧನೆ ಆಗಿರ್ಬೋದು, ತಂತ್ರಜ್ಞಾನ ಆಗಿರ್ಬೋದು, ಅಧಿಕ ಇಳುವರಿ ಕೊಡ್ತಕ್ಕಂಥ ಬೇರೆ ಬೇರೆ ಬೆಳೆಗಳ ತಳಿಗಳಾಗಿರ್ಬೋದು, ವೆರೈಟಿಗಳಾಗಿರ್ಬೋದು, ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ, ಬೀಜೋಪಚಾರ ಯಾವ ತರ ಮಾಡಬೇಕು, ನಿಮ್ಮ ಬೆಳೆಗಳನ್ನ ಬಿತ್ತನೆಯಿಂದ ಕೊಯ್ಲಿನವರೆಗೆ ಯಾವ ರೀತಿ ಅದಕ್ಕೆ ರೋಗ ಇರ್ಬೋದು, ಕೀಟ ಇರ್ಬೋದು, ನಮ್ಮ ಯೋ ಸಾಹೇಬ್ರು ಹೇಳ್ದಂಗೆ ಅದಕ್ಕೆ ಏನೇ ಸಮಸ್ಯೆ ಇದ್ರು, ಇವನ್ ಅದ್ರ ಮಣ್ಣಿನ ಬಗ್ಗೆ ಇರ್ಬೋದು, ನೀರಿನ ಬಗ್ಗೆ ಇರ್ಬೋದು, ನಮ್ಮ ಇನ್ನೊಬ್ರು ತಜ್ಞರು ಬಂದಿದ್ದಾರೆ ಡಾಕ್ಟರ್ ಮಲ್ಲಾರೆಡ್ಡಿ ಅಂತೇಳಿ, ಅವ್ರು ಬೇಸಾಯ ಶಾಸ್ತ್ರಜ್ಞರು, ಅವರು ಸಹ ನಿಮಗೆ ನೀರು ಮಣ್ಣು ಅದ್ರದ್ದು ಏನೋ ಟೆಸ್ಟಿಂಗ್ ಇರ್ಬೋದು, ಅದ್ರ ಬಗ್ಗೆ ಏನದು ಯಾವ ರೀತಿ ನೀವು ಗೊಬ್ಬರ ಹಾಕ್ಬೇಕು. ಇತ್ತೀಚೆಗೆ ನಾವು ಸಾವಯವ ಕೃಷಿ ಅಂತ ನೀವೆಲ್ಲ ಕೇಳಿದಿರಿ, ನಿಮ್ಮ ಹೊಲದ ಅಟ್ ಲೀಸ್ಟ್ ಒಂದು 10% 15% ನಿಮ್ ಸಾವಯವ ಕೃಷಿ, ಅಲ್ಲಿ ಏನು ಕೆಮಿಕಲ್ ಹಾಕ್ಬೇಡ್ರಿ, ಅದನ್ನ ನೀವು ಕೆಮಿಕಲ್ ಫ್ರೀ ಬೆಳೀರಿ, ಅದನ್ನ ನಿಮ್ ಮನೆಗೋಸ್ಕರ ಆದ್ರೆ ಉಪಯೋಗಿಸ್ಕೊಳ್ಳಿ, ಇಲ್ಲಾಂದ್ರೆ ಅದಕ್ಕೆ ಸಪರೇಟ್ ಆಗಿ ಮಾರ್ಕೆಟ್ ಸಿಗ್ತಾ ಇದೆ, ಸಪರೇಟ್ ರೇಟ್ ಇದೆ ಅದಕ್ಕೆ, ಅದನ್ನ ಆದ್ರೂ ಮಾಡಬಹುದು. ಅದೇ ರೀತಿ ಈಗ ಇತ್ತೀಚೆಗೆ ನಾವು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಅಭಿವೃದ್ಧಿ ಪಡಿಸತಕ್ಕಂತ ಒಂದಿಷ್ಟು ಜೈವಿಕ ಕೀಟನಾಶಕಗಳಿದಾವೆ, ಬಿವೇರಿಯಾ ದ್ಯಾಸಿಯನ್ನ, ಬಿವೇರಿಯಾ ಮೆಟ್ರೈಸ್, ಮನಿಸೋಪ್ಲಿಯಾ ನಾವು ಬರ್ತಾ ಅಂದ್ವಿ ನೋಡಿದ್ವಿ. ಇವನ್ ನಮ್ಮ ಸಾಹೇಬರು ಯುವ ಸಾಹೇಬರು ಹೇಳಿದ್ರು ಇವೆಲ್ಲ ಬೆಳೆಗಳ ತರಕಾರಿ ಬಹಳ ಸ್ಪೆಷಲ್ ಊರಿದೆ ಸರ್, ಇದು ಎಲ್ಲಾ ರೀತಿಯ ಒಂದು ಸಮಗ್ರ ನಿಮ್ ಬೆಳೆ ಸಿಗುತ್ತೆ ಇಲ್ಲಿ ನಿಮ್ಗೆ ಅಂತ ಹೇಳಿದ್ರು. ಹಾಗಾಗಿ ನಿಮ್ಗೇನು ಬಿತ್ತನೆಯಿಂದ ಕೊಯ್ಲಿನವರಿಗೇನು ಅದಕ್ಕೇನು ಸಮಸ್ಯೆ ಇದೆ, ರೋಗ ಇರ್ಬೋದು, ಕೀಟ ಇರ್ಬೋದು, ಮಣ್ಣಿನ ಸಮಸ್ಯೆ ಇರ್ಬೋದು, ಗೊಬ್ಬರದ ಯಾವ ತರ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ನಾವು ಇಲ್ಲಿ ಇವತ್ತು ಹೇಳಕ್ಕೆ ಬಂದಿದ್ದೀವಿ. ಮೊದಲನೇದಾಗಿ ಗುಲಾಬಿ ಕಾಯಿ ಕೊರಕ, ಅದಕ್ಕೆ ನೀವು ಅದು ರಸಾಯನ ಕೀಟ ಅಂತ ನೀವು ಕಂಟ್ರೋಲ್ ಮಾಡ್ತೀರಿ, ಯಾವ್ದಾರ ಎಣ್ಣೆ ಹೊಡೆದು ಹೊಡೆದಾಗ ಗೊತ್ತಾಗುತ್ತೆ ಅದೇನು ಅದಕ್ಕೆ. ಹಾಗಾಗಿ ನೀವು ಏನ್ ಮಾಡ್ಬೇಕಂದ್ರೆ ಬಿತ್ತನೆ ಮಾಡಿ ಒಂದ್ ತಿಂಗಳಿಂದ ಸ್ಟಾರ್ಟ್ ಮಾಡ್ಬೇಕು, 30 ದಿನ 60 ದಿನ ಅಂತೇಳಿ. ಇತ್ತೀಚೆಗೆ ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಈಗ ಹೈದರಾಬಾದ್ನವ್ರ ಒಂದು ಸಂಸ್ಥೆ ಇದೆ, ಅವರ ಒಂದು ಲಾಸ್ಟ್ ಒಂದು 3-4 5 ವರ್ಷದಿಂದ ಸಂಶೋಧನೆ ಮಾಡಿ ಈ ಒಂದು ಲಾರ್ಜರ್ ಏರಿಯಾದಲ್ಲಿ ಕ್ರಿಮೆಟ್ ಅಂತ ಒಂದು ಇದು ಮುಲಾಮ್ ಇದು ಪೇಸ್ಟ್ ಇದೆ ಅಲ್ಲ, ಇದನ್ನ ಯೂಸ್ ಮಾಡಿದ್ರೆ ಆಲ್ರೆಡಿ ನೀವು ಗುಲಾಬಿ ಕಾಯಿ ಕೊರಕ ಕೆಂಪುಳ ಅಂತಿರಲ್ಲ ಅದಕ್ಕೋಸ್ಕರನೇ ಇದು ಡೆವಲಪ್ ಮಾಡಿರೋದು. ಗಿಡ ಇರುತ್ತಲ್ಲ, ಗಿಡ ಪೊಂಗ್ಲಿಂಗ್ ಹೊಡೆದಿರುತ್ತಲ್ಲ, ಎಲ್ಲಿ ಇರುತ್ತಲ್ಲ, ಇಲ್ಲಿ ಒಂದು ಸ್ವಲ್ಪ ಒಂದು ಬೇಳೆಕಾಳಷ್ಟು ಇಲ್ಲ ಶೇಂಗಾ ಕಾಳಷ್ಟು ಹಚ್ಕೊಂಡು ಹೋಗ್ಬೇಕು. ಇಷ್ಟು ಒಂದು ಎಕರೆಗೆ ಒಂದು 400 ಪಾಯಿಂಟ್, 30 ದಿನ ಒಂದ್ಸರಿ, 60 ದಿನ ಒಂದ್ಸರಿ, 2 ಟೈಮ್ ಹಚ್ಚಿಬಿಟ್ರೆ ನೀವು ಒಂದ್ ಎಕರೆಗೆ ಒಂದು ಬೇಕಾಗುತ್ತೆ. ಇದು 1500 ರೂಪಾಯಿ ಇದೆ, ಇದು ರಾಯಚೂರು ಒಂದು ಮಾರ್ಕೆಟ್ನಾಗ ಹೋದ್ರೆ ಸಿಕ್ಕೇ ಸಿಗುತ್ತೆ. ಇದು ಕ್ರಿಮೆಟ್ ಅಂತ, ಇದು ನಮ್ಮ ಆಲ್ರೆಡಿ ನಮ್ಮ ಕೃಷಿ ವಿಶ್ವದಲ್ಲೇ ಡೆವಲಪ್ ಮಾಡಿದೆ, ಇದು ಕಂಪ್ನಿಯವ್ರ ಜೊತೆಗೆ ಸೇರಿ ಬಹಳ ಒಂದು ಆಲ್ಮೋಸ್ಟ್ ಒಂದು 5-10 ಸಾವಿರ ಎಕರೆ ಕವರ್ ಮಾಡಿ ಸಂಶೋಧನೆ ಮಾಡಿ ಇದು ಡೆವಲಪ್ ಮಾಡಿರೋದು. ಇದೇನ್ ಮುಲಾಮಿನ ಕೆಲಸ ಏನಂತಂದ್ರೆ, ಮುಲಾಮಿನ ಕೆಲಸ ಬಂದು ಈಗೇನು ಹುಳಗಳ ಕಮ್ಯುನಿಕೇಶನ್ ಹೆಂಗಾಗತ್ತಂದ್ರೆ ಸೈಂಟ್ ವಾಸನೆ ಮುಖಾಂತರ ಇನ್ನೊಂದು ಹುಳ ನೋಡಿ ಹಿಡಿತೇವೆ. ಮುಲಾಮ್ ಹಚ್ಚೋದ್ರಿಂದ ಇದ್ರ ವಾಸನೆ ಎಲ್ಲಾ ಕಡೆ ಸ್ಪ್ರೆಡ್ ಆಗುತ್ತೆ. ಈ 400 ಪಾಯಿಂಟ್ ಒಂದ್ ಎಕರೆ 400 ಪಾಯಿಂಟ್ ಅಂತಂದ್ರೆ ಎಲ್ಲ ನಿಮ್ ಹೊಲ ತುಂಬಾ ಇದು ಸ್ಮೆಲ್ ಸ್ಪ್ರೆಡ್ ಆಗುತ್ತೆ ಇದು. ಆಮೇಲೆ ಇದ್ರದ್ದು ಪರಿಣಾಮ ಜಾಸ್ತಿ ಅಂತಂದ್ರೆ ಒಂದು 5-10 ಎಕರೆ ಹೊಲ ಇರುತ್ತಲ್ಲ ಅಲ್ಲಿ ಜಾಸ್ತಿ ಪರಿಣಾಮ ಇರುತ್ತೆ. ಯಾಕಂದ್ರೆ ಜಾಸ್ತಿ ಒಂದು ಏರಿಯಾ ಆಗಿರ್ಬೇಕು. ಬೇರೆ ಕಡೆಯಿಂದ ಹುಳ ಈಗ ಒಂದು ನೀವು ಸ್ಪ್ರೇ ಮಾಡ್ತೀರಿ, ಇಲ್ಲ ಇದನ್ನ ಹಚ್ಚಿರ್ತೀರಿ, ಇನ್ನೊಂದ್ ಕಡೆಯಿಂದ ಸ್ಪ್ರೇ ಹುಳ ಬರ್ತಿರ್ತಾವ, ಇಲ್ಲ ಇಲ್ಲಿ ನಿಮ್ಮಿಂದ ಇನ್ನೊಂದು ಕಡೆ ಹೋಗ್ತಿರ್ತಾವ. 5-10 ಎಕರೆ ಇದ್ದಾಗ ನಿಮ್ಗೆ ಇಲ್ಲಾನಂದ್ರೆ ಅಕ್ಕಪಕ್ಕದವರು ಕಾಟಾನೆ ಅಕ್ಕಪಕ್ಕದವರೆಲ್ಲ ಹತ್ತಿ ಬೆಳೆದಾಗ ಇದು ಬಹಳ ಒಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಇದು 1500 ರೂಪಾಯಿ ರೇಟು. ಇದು ನೀವು 2 ಯೂಸ್ ಮಾಡಿದ್ರೆ ಸಾಕು, ನಿಮ್ಮ ಗುಲಾಬಿ ಕಾಯಿ ನೀವು 10-20 ಸರಿ ಸ್ಪ್ರೇ ಮಾಡೋದು ಬೇಕಿಲ್ಲ. ಇದು ಒಂದು. ಆಮೇಲೆ ಈಗ ಮೆಣಸಿನಕಾಯಿನಲ್ಲಿ ಇತ್ತೀಚೆಗೆ ನಿಮಗೆ ಬ್ಲಾಕ್ ಥ್ರಿಪ್ಸ್ ಅಂತ ಬಂದಿದೆ, ನುಸಿ ಥ್ರಿಪ್ಸ್ ನುಸಿ ತಾಮ್ರ ರೋಗ ಅಂತ ಇತ್ತೀಚೆಗೆ ಬಹಳ ಎಲ್ಲಿ ಉದುರೋದು ಹೂ ಉದುರೋದು ಅವೆಲ್ಲ ಬಂದಿದೆ ಜಾಸ್ತಿ ಆಗ್ಯದಲ್ಲ. ಅದಕ್ಕೋಸ್ಕರನೇ ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಅಲ್ಲಿ ಒಂದು ಜೈವಿಕ ನಿಯಂತ್ರಣ ಘಟಕ ಅಂತ ಇದೆ, ಅವರು ಈ ಒಂದು ಮೆಟ್ರೈಸಮ್ ಬಿವೇರಿಯಾ ಒಂದು 3 ಜೈವಿಕ ಶಿಲೀಂಧ್ರ ನಾಶಕಗಳಿದಾವೆ. ಇವು ಜೈವಿಕ ಶಿಲೀಂಧ್ರ ನಾಶಕ ಅಂದ್ರೆ ಫಂಗಸ್, ಇದು ಭೂಮಿಯಲ್ಲಿ ಏನು ಫಂಗಸ್ ಇರುತ್ತಲ್ಲ ಆ ಫಂಗಸ್ಗಳು ಉಳಿದ್ಮೇಲೆ ಅಟ್ಯಾಕ್ ಮಾಡ್ತಾವ, ಈ ತರ ವೈಟ್ ವೈಟ್ ಆಗ್ಬಿಡ್ತದೆ ಹುಳ. ಜೈವಿಕವಾಗಿ ನಿಯಂತ್ರಣ ಮಾಡೋದು, ಏನು ಕೆಮಿಕಲ್ ಹೊಡಿಲಾರ್ದೇನೆ ಒಂದು ಎರಡು ಮೂರು ಒಂದು 150 ರೂಪಾಯಿ ಕೆಜಿ ಇದು. ಬಟ್ ಇದನ್ನ ನೀವು ಬಿತ್ತನೆ ಮಾಡಿ ಒಂದು 15-20 ದಿನಕ್ಕಿಂತ ಶುರು ಮಾಡಿ ಒಂದು 3-4 ಸಲ ಸ್ಪ್ರೇ ಮಾಡಿದ್ರೆ, ಅಂದ್ರೆ ಹೂ ಬಿಡೋಕಿನ ಮುಂಚೆ ಮೊಗ್ಗು ಬಿಡುತ್ತಲ್ಲ, ಮೊಗ್ಗು ಬಿಡೋಕಿನ ಮುಂಚೆನೆ ಆಮೇಲೆ ಅದು ಅದ್ರ ಸಂಖ್ಯೆ ಈಗ ಬ್ಲಾಕ್ ಥ್ರಿಪ್ಸ್ ಅಂತೀವಲ್ಲ ಅದ್ರ ಸಂಖ್ಯೆ ಕಡಿಮೆ ಇದ್ದಾಗ ಗಿಡಕ್ಕೆ ಒಂದು ಎರಡು ಇದ್ದಾಗ ಸ್ಪ್ರೇ ಮಾಡಿದ್ರೆ ಕಂಟ್ರೋಲ್ ಆಗ್ಬಿಡ್ತೀರಿ. ಈಗ ನೀವೇನ್ ಮಾಡ್ತೀರ ಅಂದ್ರೆ 10-20 ಇದ್ದಾಗ ಹೋಗಿ ಹೊಡ್ಯಾಕ್ ಹೋಗ್ತೀರಿ, ಅದು ಒಂದ್ಸಲ ಸ್ಪ್ರೇ ಮಾಡಿದ್ರೆ 1-2 ಕಂಟ್ರ ಮತ್ತೆ ಅದ್ರ ಕಂಟಿನ್ಯೂ ಆಗುತ್ತೆ ಸೈಕಲ್, ಮತ್ತೆ ಕಂಟಿನ್ಯೂ ಆಗುತ್ತೆ. ಹಾಗಾಗಿ ಒಂದೆರಡು ಇದ್ದಾಗನೇ ಇದು ಬಹಳ ಕಡಿಮೆ ರೇಟು, ಇದು ರೈತರಿಗೋಸ್ಕರನೇ. ಆಮೇಲೆ ಇದ್ರದ್ದು ಡಿಮ್ಯಾಂಡ್ ಏನಿದೆ ಅಂದ್ರೆ ಪ್ರೊಡಕ್ಷನ್ ಮಾಡಕ್ಕೆ ನಮ್ಗೆ ಅಷ್ಟೊಂದು ಆಗ್ತಿಲ್ಲ. ಆಂಧ್ರ, ತೆಲಂಗಾಣ, ಆಮೇಲೆ ಬೇರೆ ಬೇರೆ ಮಹಾರಾಷ್ಟ್ರದಿಂದ ಬಂದು ರೈತರು ಹೋಯ್ತಾ ಇದಾರೆ, ಅಷ್ಟೊಂದು ಡಿಮ್ಯಾಂಡ್ ಇದೆ. ಇದು ನೀವು ಸಹ ಇದನ್ನು ಉಪಯೋಗಿಸಿ ನಿಮ್ಮ ಮೆಣಸಿನಕಾಯಿಯಲ್ಲಿ ಬರ್ತಕ್ಕಂತ ಕರಿಹುಳು ಏನಿದೆ ಅಲ್ಲ ಅದು ಬ್ಲಾಕ್ ಥ್ರಿಪ್ಸ್, ಅದನ್ನ ಕಂಟ್ರೋಲ್ ಮಾಡಬಹುದಾಗಿ ನಾವೊಂದು ಕೇಳ್ಕೊಳ್ತೇವೆ. ಆಮೇಲೆ ಇದು ಮತ್ತೆ ಆಂಟಿನ ಬೆಲೆ ಅಂತ ಗೊತ್ತಿದೆ ನಿಮಗೆ, ಅರಶಿನ ಕಲರ್ದು ನೀಲಿ ಕಲರ್ದು ಬಂದು ಬರ್ತಾವ ಇವು. ಇವನ್ನ ನೀವು ಎಕರೆ ಒಂದು 20-30 ಹಾಕ್ಬೇಕು ಇವನ್ನ. ಈ ಕಲರ್ಗೆ ಅಟ್ರಾಕ್ಟ್ ಆಗಿ ಕಲರ್ಗೆ ಆಕರ್ಷಿತಗೊಂಡು ಅವು ಈಗ ಬಂದು ಅಂಟ್ಕೊಂಡು ಅಲ್ಲೇ ಸತ್ತೋಗ್ತಾವ. ಅಂದ್ರೆ ಈಗ ಕ್ರಾಪ್ ಇದೆ ಅಲ್ಲ, ನಿಮ್ ಬೆಳೆ ಇದೆ ಅಲ್ಲ, ಅದ್ರ ಒಂದ್ ಸ್ವಲ್ಪ ಇಟ್ಟಿರ್ಬೇಕಷ್ಟೇ, ಒಂದ್ 1/2 ಫೀಟ್ ಪೂರ್ತಿ ಮೇಲೆ ಹಿಂಗ ಹಚ್ಬಾರ್ದು, ಮೇಲೆ ಹರಡು ಬರಂಗಿಲ್ಲ. ಅವು ಜಸ್ಟ್ ಗಿಡ ಹಿಂಗೈತೆ ಅಂದ್ರೆ ಇಷ್ಟ ಹಚ್ಬೇಕು. ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದ ನೋಡಲ್ ಅಧಿಕಾರಿಗಳಾಗಿ ಬೆಂಗಳೂರಿನ ಭಾರತೀಯ ತೋಟಗಾರಿಕಾ ಸಂಸ್ಥೆಯ ವಿಜ್ಞಾನಿಗಳಾದಂತಹ ಡಾಕ್ಟರ್ ರಘು ಅವರುಗಳು ಭಾಗಿಯಾಗಿ ತೋಟಗಾರಿಕಾ ಬೆಳೆಗಳ ಕುರಿತು ಮಾಹಿತಿಯನ್ನು ನೀಡುತ್ತಾ ಈ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ಮುಖ್ಯವಾಗಿ ತೋಟಗಾರಿಕಾ ಬೆಳೆಗಳ ನಿರ್ವಹಣಾ ಕ್ರಮಗಳ ಕುರಿತು ರೈತರಿಗೆ ಮಾಹಿತಿಯನ್ನು ನೀಡಿದರು. ಎಲ್ಲರಿಗೂ ನಮಸ್ಕಾರ, ನಾನು ರಘು ಅಂತ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ ಬೆಂಗಳೂರಿಂದ ಬಂದಿದ್ದೀನಿ. ನಮ್ಮ ಸಂಸ್ಥೆ ತೋಟಗಾರಿಕಾ ಬೆಳೆಗಳ ಬಗ್ಗೆನೇ ಸಂಶೋಧನೆ ಮಾಡುತ್ತೆ. ಸುಮಾರು ಒಂದು 50 ಬೆಳೆಗಳಲ್ಲಿ ತೋಟಗಾರಿಕಾ ಬೆಳೆಗಳು ಅಂದ್ರೆ ಹೂವಿನ ಬೆಳೆಗಳಾಗಿರ್ಬೋದು, ಹಣ್ಣಿನ ಬೆಳೆಗಳಾಗಿರ್ಬೋದು ಅಥವಾ ತರಕಾರಿ ಬೆಳೆಗಳಾಗಿರ್ಬೋದು, ಈ ಬೆಳೆಗಳಲ್ಲಿ ನಾವು ಸಂಶೋಧನೆ ಮಾಡ್ತಾ ಇದ್ದೀವಿ. ಪ್ರಮುಖವಾಗಿ ನಮ್ಮ ಸಂಶೋಧನೆ ಉತ್ತಮ ತಳಿಗಳನ್ನ ಅಭಿವೃದ್ಧಿಪಡಿಸೋದು, ಬೇರೆ ಬೇರೆ ಕಾಲಕ್ಕಾಗಿರ್ಬೋದು, ಬೇರೆ ಬೇರೆ ಕ್ಷೇತ್ರಕ್ಕೆ, ಬೇರೆ ಬೇರೆ ಮತ್ತೆ ಸೋಯಿಂಗ್ ಟೈಮ್ ಆಗಿರ್ಬೋದು, ಇಂಥವಕ್ಕೆಲ್ಲದಕ್ಕೂ ಅನುಕೂಲ ಆಗೋಂಥ ತಳಿಗಳನ್ನ ನಾವು ಅಭಿವೃದ್ಧಿಪಡಿಸಿದ್ದೀವಿ. ಇದರ ಜೊತೆಗೆ ನಾವು ರೋಗ ನಿರೋಧಕ ತಳಿಗಳನ್ನು ಕೂಡ ಅಭಿವೃದ್ಧಿಪಡಿಸಿದ್ದೀವಿ. ಯಾಕೆಂದ್ರೆ ಈಗ ಸರ್ ಹೇಳ್ದಂಗೆ ಕೆಮಿಕಲ್ ಮೆಥಡ್ ಇಂದವ ಅಥವಾ ಜೈವಿಕ ಮೆಥಡ್ ಇಂದಲೂ ಕಂಟ್ರೋಲ್ ಮಾಡಬಹುದು, ಇನ್ನೊಂದು ರೋಗ ನಿರೋಧಕ ಶಕ್ತಿ ಇರೋದ್ರಿಂದಲೂ ಅದರ ಕೆಮಿಕಲ್ ಸ್ಪ್ರೇ ಏನಿದೆ ಅದನ್ನ ಕಡಿಮೆ ಮಾಡಬಹುದು ಅನ್ನೋ ಉದ್ದೇಶದಿಂದ ಈ ರೋಗ ನಿರೋಧಕ ತಳಿಗಳನ್ನು ಅಭಿವೃದ್ಧಿಪಡಿಸೋದು ನಮ್ಮ ಉದ್ದೇಶ ಆಗಿದೆ. ಈಗ ಹೇಳ್ದಂಗೆ ನೀವು ಅಲ್ಲಿ ಮೆಣಸಿನಕಾಯಿನಲ್ಲಿ ಅದ್ರ ಜೊತೆಗೆ ನೀವು ಬಾರ್ಡರ್ ರೋ ನಲ್ಲಿ ಅಂತಂದ್ರೆ ಸುತ್ತ ಹೊಲದ ಸುತ್ತ ಒಂದ್ ಎರಡು ಸಾಲಲ್ಲಿ ಮೆಕ್ಕೆಜೋಳ ಹಾಕೋದ್ರಿಂದಲೂ ಈ ಬ್ಲಾಕ್ ಥ್ರಿಪ್ಸ್ ನ ಕಡಿಮೆ ಮಾಡಬಹುದು, ಯಾಕೆಂದ್ರೆ ಮೂವ್ಮೆಂಟ್ ಕಡಿಮೆ ಇರುತ್ತೆ. ಆಮೇಲೆ ಎಲೆ ಮುದ್ರ ರೋಗ ಬರುತ್ತಲ್ಲ ಅದನ್ನು ಕಡಿಮೆ ಆಗುತ್ತೆ. ಅಂದ್ರೆ ಏನಂದ್ರೆ ನೀವು ದಟ್ಟವಾಗಿ ಬಿತ್ತಬೇಕಾಗುತ್ತೆ, ಇದು ಹೊಲ ಸುತ್ತ ದಟ್ಟವಾಗಿ ಬಿತ್ತೋದ್ರಿಂದ ಇದನ್ನು ಕಡಿಮೆ ಮಾಡಬಹುದು. ಅದ್ರ ಜೊತೆಗೆ ಇದು ತರಕಾರಿ ಸ್ಪೆಷಲ್ ಅಂತ ಅಂದ್ರೆ ಇವಾಗ ನೀವು ತರಕಾರಿ ಬೆಳೆಗೆ ಯೂರಿಯಾ ಹಾಕ್ತೀರಾ, DAP ಹಾಕ್ತೀರಾ, ಆಮೇಲೆ ಪೊಟ್ಯಾಶ್ ಹಾಕ್ತೀರಾ, ಇವು ಮೇಜರ್. ಯಾಕೆಂದ್ರೆ ಅದರಲ್ಲಿ ನೈಟ್ರೋಜನ್ನು, ಫಾಸ್ಫರಸ್ ಮತ್ತೆ ಪೊಟ್ಯಾಶ್ ಇರುತ್ತೆ. ಅದ್ರ ಜೊತೆಗೆ ಲಘು ಪೋಷಕಾಂಶಗಳ ಅವಶ್ಯಕತೆನೂ ತುಂಬಾ ಇರುತ್ತೆ. ಬೋರಾನ್ ಆಗಿರ್ಬೋದು, ಮೆಗ್ನೀಷಿಯಂ ಆಗಿರ್ಬೋದು, ಕ್ಯಾಲ್ಸಿಯಂ ಆಗಿರ್ಬೋದು, ಮ್ಯಾಂಗನೀಸು, ಮಾಲಿಬ್ಡಿನಮ್, ಈ ತರದ್ದು ಲಘು ಪೋಷಕಾಂಶಗಳು ಬಹಳ ಇಂಪಾರ್ಟೆಂಟ್. ಈಗ ನಾವ್ ಹೆಂಗೆ ನಾವೆಲ್ಲರೂ ಹೋದ್ರೆ ವಿಟಮಿನ್ ಬಿದ್ ಏನಾದ್ರು ಕೊಡ್ತಾರಲ್ಲ, ಟ್ಯಾಬ್ಲೆಟ್ಗಳು ಕೊಡ್ತಾರೆ, ಇಲ್ಲ ಕ್ಯಾಲ್ಸಿಯಂದು ಟ್ಯಾಬ್ಲೆಟ್ ಕೊಡ್ತಾರೆ, ಯಾರು ಗರ್ಭಿಣಿ ಆಗಿದ್ರೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಕೊಡ್ತಾರೆ, ಈಗ ಯಾರಿಗಾರು ರಕ್ತ ಕಡಿಮೆ ಆಗಿದ್ರೆ ಐರನ್ ಟ್ಯಾಬ್ಲೆಟ್ ಕೊಡ್ತಾರೆ ಅಲ್ವಾ. ಅದೇ ರೀತಿ ನಮ್ಮ ಬೆಳೆಗಳಿಗೂ ಲಘು ಪೋಷಕಾಂಶದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದು ನೋಡಿ, ಇದರಲ್ಲಿ ನಾವು ಸುಮಾರು ಎಲ್ಲಾ ತರಕಾರಿ ಬೆಳೆಗಳಿಗೂ ಇದನ್ನ ಸ್ಪ್ರೇ ಮಾಡಬಹುದು. ಇದಾಗಿರ್ಬೋದು ಯಾವ್ದು ಅಂದ್ರೆ ಆನಿಯನ್ನು, ಉಳ್ಳಾಗಡ್ಡಿ ಆಗಿರ್ಬೋದು ಅಥವಾ ಮೆಣಸಿನಕಾಯಿ ಆಗಿರ್ಬೋದು, ಬೇರೆ ಬೇರೆ ಟೊಮೆಟೊ ಆಗಿರ್ಬೋದು. ಸುಮಾರು 3-4 ಗ್ರಾಮ್ 1 ಲೀಟರ್ಗೆ ಇದನ್ನ ಮಿಶ್ರಣ ಮಾಡಿಕೊಂಡು ಇದಕ್ಕೆ ಎಲೆಗಳ ಮೇಲೆ ಸ್ಪ್ರೇ ಮಾಡೋದ್ರಿಂದವ ಇದು ಉತ್ತಮ ಆದ್ದು. ಆದ್ರೆ ಇದನ್ನ ಬೇರೆ ಯಾವುದೇ ಫರ್ಟಿಲೈಸರ್ ಜೊತೆಯ ಅಥವಾ 99 ಅಂತ ಬರುತ್ತೆ ಅಂತವ್ರ ಜೊತೆ ಯಾವತ್ತು ಮಿಕ್ಸ್ ಮಾಡಬಾರ್ದು, ಇದನ್ನ ಸಪರೇಟ್ ಆಗಿ ಸ್ಪ್ರೇ ಮಾಡಬೇಕು. ಅದರಿಂದ ಏನಾಗುತ್ತೆ, ರೋಗ ನಿರೋಧಕ ಶಕ್ತಿ ಇದು ಜಾಸ್ತಿ ಆಗುತ್ತೆ, ಆಮೇಲೆ ಇಳುವರಿನೂ ಜಾಸ್ತಿ ಆಗುತ್ತೆ. ಕಡಿಮೆ ಬೆಳೆಯಲ್ಲಿ ನೀವು ಇಳುವರಿ ತೂಕನ ಜಾಸ್ತಿ ಮಾಡಬಹುದು, ಕಾಯಿ ತೂಕ ಆಗಿರ್ಬೋದು, ಹಣ್ಣಿನ ತೂಕ ಆಗಿರ್ಬೋದು, ಇದೆಲ್ಲವೂ ಜಾಸ್ತಿ ಆಗುತ್ತೆ. ಇದು ಒಂದು ನಮ್ದು ಅರ್ಕ ಅಂತ, ಅರ್ಕ ಅಂದ್ರೆ ನಮ್ಮ ಒಂದು IHR ಇಂದ ಯಾವುದೇ ಒಂದು ಉತ್ಪನ್ನ ನಮ್ದು ಯಾವುದೇ ಒಂದು ಬಂದ್ರು, ಬೀಜ ಆಗಿರ್ಬೋದು ಅಥವಾ ಯಾವುದೇ ಒಂದು ಪ್ರಾಡಕ್ಟ್ ಬಂದ್ರು ಅದಕ್ಕೆ ಅರ್ಕ ಅಂತ ಅಂದ್ರೆ ಅರ್ಕ ವತಿ ರಿವರ್ಗೋಸ್ಕರ ನಮ್ದು ಇರೋದ್ರಿಂದ ಅರ್ಕ ಅಂತ ಒಂದು ಬೆಳೆನ ಇದ್ ಮಾಡಿರ್ತೀವಿ. ಇದು ಅರ್ಕ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅಂತ, ಅಂತಂದ್ರೆ ಜೈವಿಕ ರೋಗಾಣುಗಳನ್ನ ನಾವ್ ಹೆಂಗೆ ಜೈವಿಕ ಗೊಬ್ಬರ ಅಂತ ಅನ್ಕೊಳ್ಳಿ. ಇದೇನಂತಂದ್ರೆ ನೀವು ಯಾವ ಕ್ರಾಪಿಗರಾಗ್ಲಿ ಯೂಸ್ ಮಾಡಬಹುದು. ಇದನ್ನೇನು ಅಂತಂದ್ರೆ ನೀರಿನ ತರ ಮಿಕ್ಸ್ ಮಾಡಿಬಿಟ್ಟು ಬುಡು ಕುಯ್ಯೋದ್ರಿಂದಲ್ವೇ ರೋಗ ಯಾವ್ದೇ ರೋಗ ಆಗಿದ್ರು ಇದನ್ನ ತಡೆಗಟ್ಟುತ್ತೆ. ಇದು ನಮ್ದು ಒಂದು ಅರ್ಕ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅಂತ ಒಂದು ಐದಾರು ಜೀವಿ ಜೈವಿಕ ರಕ್ಷಣೆ ಏನ್ ಮಾಡುತ್ತೆ ಅದರದ್ದು ಒಂದು ಕನ್ಸಾರ್ಷಿಯಂ ಮಾಡಿದೀವಿ, ಅದರದ್ದು ಒಂದು ಯೂಸ್ಫುಲ್ ಇದೆ. ಇದು ವೆಜಿಟೇಬಲ್ ಸ್ಪೆಷಲ್ ಹೇಳಿದೀವಿ ನೋಡಿ. ಇದು ವೆಜಿಟೇಬಲ್ ಸ್ಪೆಷಲ್ 160 ರೂಪಾಯಿ ಅಷ್ಟೇ, 160 ರಿಂದ 180 ರೂಪಾಯಿ. ಬಟ್ ತುಂಬಾ ಉತ್ತಮವಾದದ್ದು. ನೀವು ಒಂದು 2-3 ಸ್ಪ್ರೇ ಮಾಡಿದ್ರು ತುಂಬಾ ಒಳ್ಳೇದಿದು. ನೀವು ಫರ್ಟಿಲೈಸರ್ ಹಾಕಿದ್ರೆ ಕಡಿಮೆ ಮಾಡಬಹುದು. ಮತ್ತೆ ತಳಿಗಳ ವಿಚಾರಕ್ಕೆ ಬಂದ್ರೆ ನೋಡಿ, ನಮ್ದು ಪ್ರಮುಖವಾಗಿ ನಾವು ತಳಿಗಳ ಅಭಿವೃದ್ಧಿ ಮಾಡೋದು. ಯಾಕೆಂದ್ರೆ ರೈತರಿಗೆ ಉತ್ತಮವಾದ ಬೀಜ ಸಿಕ್ಕಿದ್ರೆ ಅರ್ಧ ಸಮಸ್ಯೆನ ಪರಿಹಾರ ಮಾಡ್ದಂಗೆ. ಅದಕ್ಕೋಸ್ಕರ ನಾವು ಏನ್ ಮಾಡಿದೀವಿ ಅಂತಂದ್ರೆ ತರಕಾರಿ ಬೆಳೆಗಳಲ್ಲಿ ಈಗ ಮೆಣಸಿನಕಾಯಿನಲ್ಲಿ ಸುಮಾರು ಒಂದು 15 ತಳಿಗಳನ್ನು ನಾವು ಅಭಿವೃದ್ಧಿಪಡಿಸಿದೀವಿ. ರೋಗ ನಿರೋಧಕ ಶಕ್ತಿ ಇರತಕ್ಕಂಥದ್ದು ಅಥವಾ ಒಣಮೆಣಸಿನಕಾಯಿಗೆ ಸೂಕ್ತವಾಗಿರೋದು ಇಲ್ಲ ಹಸಿ ಮೆಣಸಿನಕಾಯಿಗೆ ಸೂಕ್ತವಾಗಿರೋದು. ಬಟ್ ಏನು ಅಂತಂದ್ರೆ ನಮ್ದು ಈ IHR ತಳಿಗಳು IHR ಗೆ ಬಂದೇ ತಗೊಂಬೇಕಾಗುತ್ತೆ. ಆದ್ರೆ ಯಾಕೆಂದ್ರೆ ನಮ್ದು ಪ್ರೈವೇಟ್ ಕಂಪ್ನಿ ತರ ಬೇರೆ ಬೇರೆ ಬ್ರಾಂಚ್ ಇಲ್ದಲೇ ಇರೋದ್ರಿಂದ ನೀವು ಆನ್ಲೈನ್ ಅಲ್ಲೂ ನೀವು ಇದನ್ನ ಉಪಯೋಗ ಪಡ್ಕೊಬಹುದು. ಆನ್ಲೈನ್ ಇಂದ ನೀವು ಇಲ್ಲಿಂದ ಪೋಸ್ಟಲ್ ಚಾರ್ಜ್ ಏನು ಒಂದು 10-20 ರೂಪಾಯಿ ಪೋಸ್ಟಲ್ ಚಾರ್ಜ್ ಇರುತ್ತೆ, 10-20 ಗ್ರಾಮ್ ನೀವು ತರಿಸ್ಕೊಬಹುದು. ಇದೊಂದು ಉಪಯೋಗ ಇದೆ. ಒಂದ್ ನಂಬರ್ ಕೊಡ್ತೀನಿ ನಿಮ್ಗೇನಾದ್ರೂ IHR ಇಂದ ಬೀಜ ಯಾವ್ದಾದ್ರು ಬೇಕಾದ್ರೆ ಆ ನಂಬರ್ ತಗೊಳ್ಳಿ, ಅದನ್ನ ಕಾಲ್ ಮಾಡಿ ನಿಮ್ಗೆ ಯಾವ ರೀತಿ ಅಂತ ಅವರು ನಿಮ್ಗೆನೆ ಹೇಳ್ತಾರೆ. ನಮ್ದು ಆನ್ಲೈನ್ ಸೀಟ್ ಪೋರ್ಟಲ್ ಅಂತ ಅದ್ರದ್ದು ನಂಬರ್ ಇದು 7975-39-53-47. ಇದು ನೀವು IHR ವೆಬ್ಸೈಟ್ ಹೋದ್ರು ನಿಮ್ಗೆ ನಮ್ಮ ಹತ್ರ ಯಾವ್ದು ತರಕಾರಿ ಬೆಳೆಗಳಲ್ಲಿ ಯಾವ್ಯಾವ್ದು ಇವನ್ ತರಕಾರಿ ಬೆಳೆಗಳು ಅಂತಲ್ಲ ಹಣ್ಣಿನ ಬೆಳೆಗಳದ್ದು ಸಸಿಗಳು ಸಹ ನಿಮ್ಗೆ ಲಭ್ಯತೆಯನ್ನ ನೀವು ಇದನ್ನ ಪಡ್ಕೊಬಹುದು. ಮತ್ತೆ ನಾವು ವರ್ಷ ರಾಷ್ಟ್ರೀಯ ತೋಟಗಾರಿಕಾ ಮೇಳ ಅಂತ ಮಾಡ್ತೀವಿ. ಇದು ಫೆಬ್ರವರಿ ಎಂಡ್ ಇಂದ ಮಾರ್ಚ್ ಫಸ್ಟ್ ವೀಕ್ ಅಲ್ಲಿ ಇರುತ್ತೆ. ನೀವು ಅದ್ರ ಉಪಯೋಗ ನಾವ್ ಏನ್ ಹೇಳದ್ವಲ್ಲ, ಒಂದು 50 ತೋಟಗಾರಿಕಾ ಬೆಳೆಗಳಲ್ಲಿ ಸುಮಾರು ಒಂದು 250-300 ತಳಿಗಳನ್ನು ಅಭಿವೃದ್ಧಿಪಡಿಸಿದೀವಿ. ಆ ತಳಿಗಳನ್ನ ಎಲ್ಲ ಬೆಳೆದ್ಬಿಟ್ಟು ಅಲ್ಲಿ ತೋರಿಸ್ತಾರೆ, ನೀವು ಬಂದ್ ಅದನ್ನ ನೋಡಬಹುದು. ಹೂವಿನ ಬೆಳೆಗಳಾಗಿರ್ಬೋದು, ಸುಗಂಧರಾಜ ಆಗಿರ್ಬೋದು, ಅಥವಾ ಚೆಂಡು ಆಗಿರ್ಬೋದು. ಬೆಂಗಳೂರಲ್ಲೂ ನಡೆಯುತ್ತದೆ, ತೋಟಗಾರಿಕೆದೇ ನಡೆಯುತ್ತೆ, ಅಲ್ಲೂ ಬಂದು ನೀವು ಉಪಯೋಗ ಪಡಿಸ್ಕೋಬಹುದು. ನಂತರ ICAR ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ತಜ್ಞರಾದಂತಹ ಡಾಕ್ಟರ್ ಮಲ್ಲಾರೆಡ್ಡಿ ಅವರು ಮಾತನಾಡಿ, ಇತ್ತೀಚೆಗೆ ಮಣ್ಣಿನ ಫಲವತ್ತತೆ ಕಡಿಮೆಯಾಗುತ್ತಿದೆ, ಅತಿಯಾದಂತಹ ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದ ನಾವು ಕೃಷಿಯಲ್ಲಿ ಹೆಚ್ಚಿನ ಖರ್ಚನ್ನು ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಹಸಿರಿನ ಗೊಬ್ಬರಗಳ ಬಳಕೆಗೆ ರೈತ ಬಾಂಧವರು ಆದ್ಯತೆಯನ್ನು ನೀಡಬೇಕು ಎಂಬಂತಹ ಒಂದು ವಿಚಾರವನ್ನು ರೈತರ ಜೊತೆ ಹಂಚಿಕೊಂಡ್ರು. ಎಲ್ಲ ರೈತ ಬಾಂಧವರೇ ನಮಸ್ಕಾರ. ನಾನು ಡಾಕ್ಟರ್ ಮಲ್ಲರೆಡ್ಡಿ ಅಂತ, ಬೇಸಾಯ ಶಾಸ್ತ್ರಜ್ಞ. ಈಗ ನಮ್ಮ ಭೂಮಿ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಮಣ್ಣಿನ ಫಲವತ್ತತೆ. ಈಗ ನಮ್ಗೆ ಎಕ್ಸಾಂಪಲ್, ನಮ್ಗೆ ಒಂದು ವರ್ಷ ನೀವು ಬರೀ ಅನ್ನ ಹಾಲು ಊಟ ಮಾಡಿದ್ರೆ ಇದಕ್ಕಾಗುತ್ತ? ಒಂದು ವರ್ಷ ಬರೀ ಅನ್ನ ಹಾಲು, 3 ಒಪ್ಪತ್ತು ಅನ್ನ ಹಾಲು ಊಟ ಮಾಡ್ರಿ, ಎಷ್ಟು ಬೇಕಾದ್ರೂ ಊಟ ಮಾಡ್ರಿ. ಏನಾಗುತ್ತೆ ಅವಾಗ ಪರಿಸ್ಥಿತಿ? ಊಟ ಇರದೇ ಇದ್ರೂ ಚಿಂತೆ ಇಲ್ಲ, ನನಗೆ ಅನ್ನ ಹಾಲು ಬೇಡ ಅಂದ್ರೆ ನಮ್ಮ ಭೂಮಿ ಪರಿಸ್ಥಿತಿ ಹೆಂಗಾಗ್ಬಿಟ್ಟದ ಅಂದ್ರೆ, ಈಗ ನಾವು ರಸಗೊಬ್ಬರ ಹಾಕಿ ಹಾಕಿ ಹಾಕಿ ಭೂಮಿಗೆ ಹೆಂಗಾಗ್ಬಿಟ್ಟದ ಅಂದ್ರೆ ಪರಿಸ್ಥಿತಿ ಶಕ್ತಿನೇ ಇರ್ಲಾರಂಗ ಆಗ್ಬಿಟ್ಟದ್ರಿ. ಅದಕ್ಕೋಸ್ಕರ ಮೊದ್ಲೆಲ್ಲ ನೀವು ಹಿರಿಯರಿದ್ರಿ, ಮೊದ್ಲು ನೋಡ್ರಿ ಮಣ್ಣಿಗೆ ಯಾವ ತರ ನೀವು ಗೊಬ್ಬರಗಳನ್ನ ಹಾಕ್ತಿದ್ರಿ, ಹೌದಾ? ಯಾವಾಗೋ ಒಮ್ಮೆ ತರ್ತಿದ್ರಿ ಪ್ಯಾಕೆಟ್ ಗೊಬ್ಬರ, ಉಳಿಕೆದ ಏನ್ ಮಾಡ್ತಿದ್ರಿ ತಿಪ್ಪೆ ಗೊಬ್ಬರ ಹಾಕ್ತಿದ್ರಿ, ಕುರಿ ತರಿಸ್ತಿದ್ರಿ, ಆಮೇಲೆ ಕಾಲಿಗೆ ಆಗ್ತದಂತ ಹೊಲ ಏನ್ ಮಾಡ್ತಿದ್ರಿ ನೀವು, ಹೆಸರು ಹಾಕ್ತಿದ್ರಿ, ಉದ್ದ ಹಾಕ್ತಿದ್ರಿ, ಅಲಸಂದಿ ಬೆಳಿತಿದ್ರಿ, ತೊಗರಿ ಬೆಳಿತಿದ್ರಿ. ಈಗ ಹೆಂಗಾಗ್ಬಿಟ್ಟದ ಅಂದ್ರೆ ಒಟ್ಟ ಇಳುವರಿ ಚಲೋ ಬರಬೇಕು, ರಸಗೊಬ್ಬರ ಹಾಕ್ಬೇಕು. ಇದರಿಂದ ಏನಾದ್ರೆ ಖರ್ಚು ಜಾಸ್ತಿ ಆಗ್ಯದ ನಮ್ಗೆ, ಇಳುವರಿ ಜಾಸ್ತಿ ಬಂದ್ರು ಕೂಡ ಖರ್ಚು ಜಾಸ್ತಿ ಆಗಿ ನಿವ್ವಳ ಆದಾಯ ನಮ್ಗೆ ಲಾಸ್ಟ್ ಎಲ್ಲ ತೆಗೆದ್ಮೇಲೆ ಉಳಿತದಲ್ರಿ, ಆ ಜೋಳ ಮೊದಲು ಜೋಳ ಬೆಳಿತಿದ್ರಲ್ರಿ ಅದಕ್ಕಿನ ಕಡಿಮೆ ಉಳಿಯಕತ್ತಿದ್ರು. ಅದಕ್ಕೆ ನಾವು ಕೆಲವೊಂದು ತಂತ್ರಜ್ಞಾನಗಳನ್ನ ನಾವು ಉಪಯೋಗ ಮಾಡ್ಕೋಬೇಕು. ಏನಂದ್ರೆ ಈಗ ತಿಪ್ಪೆ ಗೊಬ್ಬರ ನಾನು ಹಾಕಂತ ನೀವೇನಂತ್ರಿ, ಏನ್ರಿ ಸರ್ ದನಗಳೆಲ್ಲ ತಿಪ್ಪೆ ಗೊಬ್ಬರ ಎಲ್ಲಿಂದ ತರೋದು ಅಂತ ಹೇಳ್ತೀರಿ, ಹೌದ್ರಿ? ಅದಕ್ಕೆ ನೀವು ಕೆಲವೊಂದು ಏನ್ ಮಾಡ್ಬೇಕು, ತಿಪ್ಪೆ ಗೊಬ್ಬರ ಹಾಕದೇ ಇರತಕ್ಕಂತ ರೈತರು ಏನ್ ಮಾಡ್ಬೇಕು, ಹಸಿರೆಲೆ ಗೊಬ್ಬರಗಳು ಸಿಗ್ತಾವ್ರಿ ನಿಮ್ಗೆ, ದೇಂಚ ಅಂತ ಸಿಗುತ್ತೆ, ಆಮೇಲೆ ಸೆಣಬು ಅಂತ ಸಿಗುತ್ತೆ. ಈ ಹಸಿರೆಲೆ ಗೊಬ್ಬರಗಳನ್ನ ಏನಂದ್ರೆ ನೀವು ಒಂದು 50 ದಿನಕ್ಕೆ ಬಂದ್ಬಿಡುತ್ತೀರಿ, ಅದನ್ನ ಬಿತ್ತಿ ಬಿಡ್ಬೇಕು, ತುಂಬಾ ಬಿತ್ತಿ 50 ದಿನಕ್ಕೆ ಹೂವಾಡಂತದಾಗ ರೋಟೋವೇಟರ್ ಮಗಚಿ ಹೊಡೆದ್ಬಿಡ್ಬೇಕು. ಇದರಿಂದ ಏನಾಗುತ್ತೆ, ನೀವು ಒನ್ ಟೈಮ್ ತಿಪ್ಪೆ ಗೊಬ್ಬರ ಹಾಕಿದಂಗ ಆಗತ್ತೆ ನಿಮ್ಮ ಭೂಮಿಗೆ. ಈ ಹಸಿರೆಲೆ ಗೊಬ್ಬರಗಳಿಂದ ಏನಾಗುತ್ತೆ, ನಿಮಗೆ ಪೋಷಕಾಂಶಗಳು ಅಷ್ಟೇ ಬೆಳಿಗ್ಗೆ ಸಿಗಲಾರ್ದೆ ಇನ್ನೂ ಏನೇನ ಉಪಯೋಗ ಅಂದ್ರೆ, ಇದರಿಂದ ನಿಮ್ ಮಳೆ ಬಂದ ತಕ್ಷಣ ನೀರು ಚೆನ್ನಾಗಿ ಹೊಲದಲ್ಲಿ ಇಂಗುತ್ತೆ. ಆಮೇಲೆ ಒಂದು ಬೆಳೆ ಬೆಳಿಬೇಕಾದ್ರೆ 16-17 ಪೋಷಕಾಂಶ ಬೇಕು. ನಾವು ಯೂರಿಯಾ, DAP, MOP ಯಾವಾಗ ಕೇಳಿ 3 ಹಾಕ್ತಿವಿ, ಹೌದ್ರಿ? ಅದಕ್ಕೆ 17 ಪೋಷಕಾಂಶಗಳು ಇದ್ರೇನೇ ಅಂದ್ರೆ ಹಸಿರೆಲೆ ಗೊಬ್ಬರದಿಂದ ನಾವು ಕೊಡಬಹುದ್ರಿ. ಆಮೇಲೆ ಸೂಕ್ಷ್ಮಾಣುಜೀವಿಗಳು ಅಂತ ಹೇಳ್ತೀವ್ರಿ, ದೂನಿ ಗಿಡ ಕಾಣುತ್ತಲ್ರ, ಅದೇ ನೋಡ್ರಿ, ಇದು ಯಾವ್ದು ನಿಮ್ಗೆ ದೇಂಚ ಅಂತ ಹೇಳಿದ್ನಲ್ಲ ಆ ಗಿಡ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ರೀ, ಬೆಳೆ ಪರಿವರ್ತನೆ ಮಾಡ್ಬೇಕು ಅನಿವಾರ್ಯ. ನಾವ್ ಅಂತೀವ್ರಿ, ಇಲ್ರಿ ನಾವು ಹತ್ತಿ ಮೆಣಸಿನ ಬಿಟ್ಟು ಏನು ಬೆಳೆಯಲ್ಲ ಅಂತ. ಈ ಎಷ್ಟು ವರ್ಷವರೆಗೆ ಇದೇ ಬೆಳಿತೀರಿ ಹೇಳ್ರಿ? ಈಗ ಮೊದಲು ನೋಡ್ರಿ, ಮೊದಲು ರೋಗ ಹುಳಗಳು ಎಷ್ಟಿದ್ವು ಈಗ ಎಷ್ಟಾಗ್ಯಾವ. ಒಂದ್ ಕಾಲಕ್ಕೆ ಹೆಂಗ್ ಬರುತ್ತೆ ಅಂದ್ರೆ ಬೆಳೆಗಳನ್ನೇ ಬೆಳೆಯಾರಂತ ಪರಿಸ್ಥಿತಿನೂ ಮುಂದೆ ಬರುತ್ತೆ. ಯಾಕಂದ್ರೆ ನಾವು ಏನಂದ್ರೆ ಒಂದೇ ಬೆಳೆ ವರ್ಷ ವರ್ಷ ವರ್ಷ ಬೆಳೆಯೋದ್ರಿಂದ ರೋಗಗಳು ಜಾಸ್ತಿ ಆಗ್ತಾವ, ಕೀಟಗಳು ಜಾಸ್ತಿ ಆಗ್ತಾವ. ಅದಕ್ಕೆ ಬೆಳೆ ಪರಿವರ್ತನೆ ಮಾಡಲೇಬೇಕ್ರಿ. ಈ ವರ್ಷ ನಾನು ಹತ್ತಿ ಹಾಕಿದ್ನಿ ಅಂದ್ರೆ ಮುಂದಿನ ವರ್ಷ ತೊಗರಿ ಹಾಕ್ಬೇಕು. ಇದರಿಂದ ಏನಾಗುತ್ತೆ, ಈ ನಟ ರೋಗಗಳು ಕೆಲವೊಂದು ಬರೋದು ಕಡಿಮೆ ಆಗುತ್ತೆ. ಈ ಕಾಯ ಪಿಂಕ್ ಅಂತ ಹೇಳಿದ್ರಲ್ಲ, ಆ ಹುಳು ಕಡಿಮೆ ಆಗುತ್ತೆ. ಅಂದ್ರೆ ಬೆಳೆ ಪರಿವರ್ತನೆ, ಆ ಹೊಲದಲ್ಲಿ ಈ ವರ್ಷ ಒಂದು ಬೆಳೆ ಬೆಳೆದ್ರೆ ಇನ್ನೊಂದು ವರ್ಷ ಇನ್ನೊಂದು ಬೆಳೆ ಬೆಳಿಬೇಕು. ಹೌದ್ರಿ, ಈಗ ಯಜಮಾನರು ಕೇಳಿದ್ರೆ ತೊಗರಿ ಬಗ್ಗೆ ಸ್ವಲ್ಪ ಹೇಳ್ರಿ ಅಂತ. ಎಲ್ಲರೂ ಬಿತ್ತಿರಲ್ರಿ, ಆಮೇಲೆ ಅಂತರ ಬಹಳ ಇಂಪಾರ್ಟೆಂಟ್ ರೀ. ನೀವ್ ಏನ್ ಮಾಡ್ತೀರಿ, ಸಾಲಿನಿಂದ ಸಾಲಿಗೆ 90 ಸೆಂಟಿಮೀಟರ್ ಬಿಡ್ತೀರಿ, 3 ಫೀಟ್ ಅಥವಾ 4 ಫೀಟ್ ಬಿಟ್ಟು ಬೆಳಿತೀರಿ. ಬಟ್ ಗಿಡದಿಂದ ಗಿಡಕ್ಕೆ ಈಗ ನಾಟಿತ್ತಂದ್ರೆ ತಿಳ್ಕೊಡ್ರಿ, ತುಂಬಾ ಇತ್ತಂದ್ರೆ ಸ್ವಲ್ಪ ತೆಗೀರಿ. ಅಂದ್ರೆ ನಮ್ಗೆ ಅಟ್ಲೀಸ್ಟ್ 1 ಫೀಟ್ ಮೇಲೆ ಇರಬೇಕು. 30 ಸೆಂಟಿಮೀಟರ್, ನಾವು 45 ಸೆಂಟಿಮೀಟರ್ ಅಂತ ಹೇಳ್ತೀವಿ. ಅಟ್ಲೀಸ್ಟ್ ಒಂದು 30 ಸೆಂಟಿಮೀಟರ್ ಆದ್ರೆ ಬಿಟ್ಟರೆ ನೀವು ಫಂಗಲ್ ಚೆನ್ನಾಗಿ ಬರುತ್ತೆ. ಯಾವಾಗ್ಲೂ ತೊಗರಿ ಆಗ್ಲಿ ಹತ್ತಿ ಆಗ್ಲಿ ಗಿಡದ ಎತ್ತರ ಜಾಸ್ತಿ ಇದ್ರೆ ಇಳುವರಿ ಜಾಸ್ತಿ ಬರಲ್ರಿ. ಸೈಡ್ ಕೊಲ್ಲೆಗಳು ಬರ್ತಾವಲ್ಲ, ಅವು ಜಾಸ್ತಿ ಬರ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು, ಎರಡೇ ತಂತ್ರಜ್ಞಾನ ಅವ್ರು ನಮ್ಮ ಇನ್ನು ಕೃಷಿ ವಿಶ್ವವಿದ್ಯಾಲಯದಿಂದ ಎರಡು ತಂತ್ರಜ್ಞಾನ ಯೂಸ್ ಮಾಡಿದ್ರೆ ನೀವು 1 ಕ್ವಿಂಟಲ್ ಆದ್ರೂ ಜಾಸ್ತಿ ತೆಗಿಬಹುದು. ಫಸ್ಟ್ ಏನಂದ್ರೆ ನೀವು 50 ದಿನಕ್ಕೆ, ಇದು ಏನಂದ್ರೆ ಕುಡಿ ಚೂಟುವ ಯಂತ್ರ ಅಂತ ಹೇಳ್ತೀವ್ರಿ, ನಿಪ್ಪಿಂಗ್ ಮಷಿನ್ ಅಂತ. ಇದು ಮೊದಲೆಲ್ಲ ಬ್ಯಾಟರಿ ನೀವು ಎಣ್ಣೆಡಕ್ಕೆ ಯೂಸ್ ಮಾಡ್ತಿರಲ್ಲ, ಅದೇ ರೀ ಇಲ್ಲಿ ಮುಂದೆ ಏನ್ ಮಾಡ್ತಾರೆ, 2 ಬ್ಲೇಡ್ ಇಟ್ಟಿರ್ತಾರೆ. ಹೌದ್ರಿ, ಇದರಿಂದ ಏನ್ ಮಾಡ್ಬೋದು, ನೀವು 50 ದಿನದಲ್ಲಿ ನೀವು ಚೆನ್ನಾಗಿ ತೊಗರಿ ಬೆಳೆದಿತ್ತಂದ್ರೆ, ಮತ್ತೆ ಮಳೆ ಬರಲಾರ್ದ ಆಲ್ರೆಡಿ ತೊಗರಿ ಹೈಟ್ ಕಡಿಮೆ ಇತ್ತಂದ್ರೆ ಏನ್ ಬೇಕಿಲ್ಲ, ಬಹಳ ಬೆಳೆಯಕತ್ತಿತ್ತಂದ್ರೆ ಏನ್ ಮಾಡ್ಬೇಕ್ರಿ, ಕುಡಿ ಚೂಟ್ಬೇಕ್ರಿ. ಜಸ್ಟ್ ಆ ಕುಡಿ ಚೂಟೋದ್ರಿಂದ ಏನಾಗುತ್ತಂದ್ರೆ ಮ್ಯಾಲಿಂದ ಬೆಳೆ ಅದು ಕಟ್ ಆಗಿ ಬಿಡುತ್ತೆ. ಅವಾಗ ಏನಾಗುತ್ತೆ, ಸೈಡ್ ಇಂದ ಕೊಲ್ಲೆಗಳು ಬರಕ್ ಸ್ಟಾರ್ಟ್ ಆಗ್ತಾವ. ಎಷ್ಟು ಕೊಲ್ಲೆಗಳು ಬರ್ತಾವ ಅಷ್ಟು ಇಳುವರಿ ಜಾಸ್ತಿ ಆಗುತ್ತೆ ನಿಮ್ಗೆ. ಅಂದ್ರೆ ನೀವೇನ್ ಮಾಡ್ರಿ, ಅಟ್ಲೀಸ್ಟ್ ಒಂದು ನಿಮ್ಮ ಹೊಲದಲ್ಲಿ ನಡವಲ್ದಲ್ಲಿ ಒಂದು 5 ಸಾಲಿಗೆ ಕುಡಿ ಕೈಲಿಂದ ಚೂಟ್ರಿ ನೀವೇ. ಯಾಕಂದ್ರೆ ನೀವು ಕೂಡ ವಿಜ್ಞಾನಿಗಳು. ಜಸ್ಟ್ ಕುಡಿ ಚೂಟಿ ನೀವು ನೋಡ್ರಿ ಇಳುವರಿ, ಆ 5 ಗಿಡದ ಕೊಲ್ಲೆಗಳು ಎಷ್ಟು ಬಂದಾವ, ಕಾಯಿಗಳು ಎಷ್ಟಾವ ಎಣಸ್ರಿ. ಬೇರೆ ಹೊಲದು ನಿಮ್ಮ ಹೊಲದಲ್ಲೇ ಆ ಕಡೆ ಬೇರೆದ ಎಣಸ್ರಿ, ನಿಮ್ಗೆ ಮುಂದೆ ಗೊತ್ತಾಗ್ಬಿಡಿ. ಇದು ನಂಬರ್ ಕೊಡ್ತೀವಿ, ಮಷಿನ್ ಸಿಗಂತದ್ದು. ಬ್ಯಾಟ್ರಿ ಇರುತ್ತೆ, ಚಾರ್ಜ್ ಮಾಡ್ 2 ಬ್ಯಾಟ್ರಿ ತಗೊಂಡೋದ್ರೆ ನಡೀತ್ರಿ, ಚಾರ್ಜ್ ಮಾಡ್ಕೊಂಡು ನಮ್ಮ ಮನೆ ಯೂಸ್ ಮಾಡ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ರೀ, ಈ ಕುಡಿ ಚೂಟದೊಂದು ಆಯ್ತಲ್ರಿ, ಈ ಪುಡಿ ಹೇಳಿದ್ರಲ್ಲ, ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಒಂದು ಪಲ್ಸ್ ಮ್ಯಾಜಿಕ್ ಅಂತ ಬಂದ್ರೆ, ಈಗ ಅದು ತರಕಾರಿ ಸ್ಪೆಷಲ್ ಅಂತ ತೋರಿಸಿರಲ್ಲ, ಅದೇ ತರ ಒಂದು ಪಲ್ಸ್ ಮ್ಯಾಜಿಕ್ ಆದ್ರೆ, ಆ ಪಲ್ಸ್ ಮ್ಯಾಜಿಕ್ 2 ಕೆಜಿ ಪ್ಯಾಕೆಟ್ ಸಿಗುತ್ತೆ ಪುಡಿ, 500 ರೂಪಾಯಿ. ಅದಕ್ಕೆ ಅದರಲ್ಲೂ ಪೋಷಕಾಂಶಗಳು ಇರ್ತಾವ್ರಿ. ಅದು 2 ಟೈಮ್ ಸ್ಪ್ರೇ ಮಾಡ್ಬೇಕು, 1 ಪ್ಯಾಕೆಟ್ 2 ಕೆಜಿ ಇದು 1 ಎಕರೆಗೆ 2 ಟೈಮ್ ಸ್ಪ್ರೇ ಮಾಡ್ಬೇಕು. ಒಂದು ಯಾವಾಗ ಅಂದ್ರೆ ಅರ್ಧ ಹೂ ಆಡಿರುತ್ತೆ ನೋಡ್ರಿ, ಅವಾಗ ಒಂದ್ ಟೈಮು, ಪೂರ್ತಿ ಹೂ ಬಂದಾಗ 2 ಟೈಮ್ ಆ ಪುಡಿನ ನೀವು 1 ಎಕರೆಗೆ 2 ಕೆಜಿ. ಆಮೇಲೆ ಇಂಪಾರ್ಟೆಂಟ್ ಏನಂದ್ರೆ ನೀವು 200 ಲೀಟರ್ ನೀರು ಹೊಡಿಬೇಕು. ಅದಕ್ಕೆ ನೀವು ಎಣ್ಣೆ ಹೊಡೆದಂಗ 100 ಲೀಟರ್ ಅರ್ಧದಲ್ಲಿ 2 ಕೆಜಿ ಹಾಕಿಕೊಂಡು ಹೊಡೆದು ಬಿಟ್ರೆ ಎಲೆಗಳು ಒಣಗೋಗ್ಬಿಡ್ತಾವ. ಬಹಳ ಜನ ಏನಂತಾರೆ, ಏನ್ ಸರ್ ನೀವು ಪುಡಿ ಕೊಟ್ರಿ ಎಲೆ ಒಣಗಿಡ್ದು ಅಂತ. ಅದಕ್ಕೆ ಇಂಪಾರ್ಟೆಂಟ್ ಏನಂದ್ರೆ 200 ಲೀಟರ್ ಮಿಕ್ಸ್ ಮಾಡ್ಬೇಕು. ಆಮೇಲೆ ಬೇರೆ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ಹೊಡೆದ್ರು ನಡೀತದೆ, ಏನ್ ಪ್ರಾಬ್ಲಮ್ ಇಲ್ಲ ರೀ. ಪಲ್ಸ್ ಮ್ಯಾಜಿಕ್ ಅಂತ ನಮ್ಮ ಯೂನಿವರ್ಸಿಟಿ ಕೃಷಿ ವಿಶ್ವವಿದ್ಯಾಲಯ ವಿಜ್ಞಾನ ಕೇಂದ್ರ ಅದಲ್ರಿ, ಅಲ್ಲಿಂದ ನಿಮ್ಗೆ ಬೇಕಿದ್ರೆ ಕೊಡ್ತೀವ್ರಿ, ಬಂದು ತಗೊಂಡೋಗ್ರಿ. ಇದರಿಂದ ಏನಾಗುತ್ತೆ, 50% ಹೂ ಆಡಿದಾಗ ಸ್ಪ್ರೇ ಮಾಡಿದಾಗ ಒಳ್ಳೆ ಇನ್ನೂ ಹೂ ಚೆನ್ನಾಗಿ ಬರುತ್ತೆ. ಹೂ ಆದ್ರೂ ಏನಾಗುತ್ತೆ, ಒಳ್ಳೆ ಕಾಯಿ ಕಟ್ಟತ್ರಿ, ಕಾಳುಗಳು ಚೆನ್ನಾಗಿ ಆಗ್ತಾವ, ಜೋಳ ಕಾಳಾಗಲ್ಲ. ಇದರಿಂದ ಏನೋ ಕಾಳು ದಪ್ಪ ಬರುತ್ತೆ, ಕಾಳು ದಪ್ಪ ಬರೋದ್ರಿಂದ ಇಳುವರಿ ಜಾಸ್ತಿ ಬರುತ್ತೆ, ಆಮೇಲೆ ರೇಟ್ ಚೆನ್ನಾಗಿ ಸಿಗುತ್ತೆ. ಅದಕ್ಕೆ 1 ಎಕರೆಗೆ ನೀವು 500 ರೂಪಾಯಿ ಪುಡಿಗೆ ಒಂದು 500 ರೂಪಾಯಿ ಲೇಬರ್ ಖರ್ಚು ಮಾಡಿ, ಒಂದು 2000 ಖರ್ಚು ಮಾಡಿದ್ರೆ ಅಂತ ತಿಳ್ಕೊಳ್ರಿ. 1 ಕ್ವಿಂಟಲ್ ಜಾಸ್ತಿ ಆದ್ರೆ ಎಷ್ಟು ಬಂತ್ರಿ, 7000 ರೂಪಾಯಿ ಬಂತು. 5000 ತೆಗೆದ್ರೆ 2000 ರೂಪಾಯಿ ಖರ್ಚು ತೆಗೆದ್ರೆ 5000 ರೂಪಾಯಿ ಉಳಿತದೆ. ಎರಡೇ ಮೆಥಡ್ರಿ, ಒಂದು ಕುಡಿ ಚೂಟೋದು, ಒಂದು ಪಲ್ಸ್ ಮ್ಯಾಜಿಕ್ ಅಂತ ಸ್ಪ್ರೇ ಮಾಡೋದು. ಇವೆರಡು ಬಹಳ ಇಂಪಾರ್ಟೆಂಟ್ ರೀ ತೊಗರಿಯಲ್ಲಿ. ಆಮೇಲೆ ಅಂತರ, ಇಲ್ಲಾಂದ್ರೆ ಬಹಳ ಜನ ನೋಡ್ರಿ ಮಳೆ ಚೆನ್ನಾಗಿ ಬೆಳೀತಾರೆ, ಫುಲ್ ಎತ್ತರ ನಮ್ಗಿನ ಎತ್ತರ ಬೆಳೆದಿರ್ತೀರಿ, ಟ್ರ್ಯಾಕ್ಟರಿಂದ ಸ್ಪ್ರೇ ಮಾಡ್ತೀವಿ, ಮ್ಯಾಲಷ್ಟೇ 4 ಹೂ ಆಗ್ತಾವ, ಕಾಯಿ ಆಗ್ತಾವ, ಕೆಳಗಡೆ ಏನಿರಲ್ಲ, ನಾವು ಕುಂತ ನೋಡ್ರಿ ಹಿಂಗ ಏನು ಕಾಣಲ್ರಿ ನಮ್ಗೆ. ಅದಕ್ಕೆ ನೀವೇನ್ ಮಾಡ್ರಿ, ಆದಷ್ಟು ಹೈಟ್ನ ಕಡಿಮೆ ಮಾಡ್ಬೇಕು. ಕುಡಿ ಚೂಟು ನೀವು ಮಾಡಿ ನೋಡ್ರಿ, ಈ ಟೈಮ್ ಒಂದು 4 ಲೈನ್ ಕುಡಿ ಚೂಟು ನೋಡ್ರಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ ವ್ಯತ್ಯಾಸ. ನೆಕ್ಸ್ಟ್ ಯಾರು ಯಾರು ಬೇಕಿಲ್ಲ, ನಿಮ್ಮನ್ನ ನೋಡಿ 4 ಮಂದಿ ಕಲಿತಾರ, ನಿಮ್ಮ ಊರಲ್ಲಿ ಎಲ್ಲರೂ ಕುಡಿ ಚೂಟ ಸ್ಟಾರ್ಟ್ ಮಾಡಿ. ಈಗ ನಮ್ಮ ತಾತಗೆ ಎಷ್ಟು ಎಕರೆ ಹೊಲದ ಅಂದ್ರೆ 100 ಎಕರೆ ಅಂತ ಹೇಳ್ತಿದ್ರು ನಾವು. ಇಲ್ಲ ಅವಾಗ ಏನೋ ಕೂರಿಗೆ ಹೇಳ್ತಿದ್ವಿ, ಎಷ್ಟಿತ್ತು 100 ಕೂರಿಗ್ಯಾವ ಅಂತ ಹೇಳ್ತಿದ್ವಿ, 50 ಕೂರಿಗ್ಯಾವ ಅಂತ ಹೇಳ್ತೀವಿ. ನಮ್ಮಅಪ್ಪ ಏನ್ ಹೇಳಕತ್ತಿರ ಅರ್ಧ ಹೇಳಿದ್ರು, ನಾವೆಷ್ಟು ಹೇಳಕತ್ತೀವಿ ಎಕರೆದಾಗ ಹೇಳ್ಕತ್ತೀವಿ. ಮುಂದೆ ಪರಿಸ್ಥಿತಿ ಹೆಂಗ್ ಬರುತ್ತೆ ಅಂದ್ರೆ ಗುಂಟೆದಾಗ ಹೇಳ್ತಾರೆ, ನಮ್ಮ ಮುಂದೆ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಡಿವೈಡ್ ಆಗಿ ಎಷ್ಟು ಎಕರೆ ಅಂದ್ರೆ ಎಕರೆ ಇಲ್ಲಪ್ಪ ನನಗೊಂದು 10 ಗುಂಟೆ ಆದ 20 ಗುಂಟೆ ಆದಂತ. ಅಂದ್ರೆ ಮುಂದೆ ತಂತ್ರಜ್ಞಾನಗಳು ಇವೆಲ್ಲ ಬೇಕೇ ಬೇಕ್ರಿ. ಈಗ ಹೊಲಗಳು ಜಾಸ್ತಿ ಅವ್ರಿ, ಮುಂದೆ ಏನಾಗುತ್ತೆ ಹೊಲಗಳು ಕಡಿಮೆ ಹಾಕಿ ಅಂತ ಬರ್ತಾವ, ಬಟ್ ಇಳುವರಿ ಜಾಸ್ತಿ ತಗೋಬೇಕಾಗುತ್ತೆ. ಆಮೇಲೆ ಮೆಣಸಿನ ಗಿಡದಲ್ಲಿ ಸಿಂಪಲ್ ಮೆಥಡ್ ಇಂದ ಒಂದು ಹುಳುಗಳ ಕಾಟ ಹೆಂಗ್ ತಪ್ಪಿಸಬಹುದು ಅಂದ್ರೆ, ಸರ್ ಎಲ್ಲ ಹೇಳಿದ್ರು ನಿಮ್ಗೆ ಅವಾಗ, ಈ ಮೆಣಸಿನ ಹೊಲದ ಸುತ್ತಗಡೆ ನೀವು ಒಂದು 3-6 ಲೈನ್ ಈ ಸೊಪ್ಪಿ, ನೀವು ಜೋಳದ ಸೊಪ್ಪಿ ಬೆಳಿತೀರಿ, ಮೆಕ್ಕೆಜೋಳದ್ದು ಸಜ್ಜಿ ತುಂಬಾ ಬಿತ್ತಬೇಕ್ರಿ. ಅದು ಕಾಳು ತಗಕಲ್ಲ, ಸೊಪ್ಪಿಗೆ ಯೂಸ್ ಮಾಡ್ಕೊಳಕ್. ಇದರಿಂದ ಏನಾಗುತ್ತೆ, ನಿಮ್ಮ ಮನೆ ಸುತ್ತ ಕಂಪೌಂಡ್ ಕಟ್ಟಿದಂಗೆ ಆಗುತ್ತೆ. ಹುಳಗಳು ಬರ್ತಾವಲ್ಲ, ಥ್ರಿಪ್ಸ್ ಯಾವುದು ವೈಟ್ ಫ್ಲೈ ಇವೆಲ್ಲ ಹುಳಗಳು ಒಂದು ಹೊಲದಿಂದ ಇನ್ನೊಂದು ಹೊಲಕ್ಕೆ ಬರ್ಬೇಕಲ್ರಿ, ಬರಕಾಲಕ್ಕೆ ಏನಾಗುತ್ತೆ ಅದು ಕಂಪೌಂಡ್ ಒಳಗೆ ಬರಕಾಗಲ್ಲ, ಅಲ್ಲಿಗೆ ಹತ್ಕೊಂಡು ನಿಂತು ಬಿಡುತ್ತೆ. ಅದರಿಂದ ಏನಾಗುತ್ತೆ, ನಿಮ್ಮ ಒಳಗಡೆ ಇರತಕ್ಕಂಥ ಮೆಣಸಿನ ಗಿಡಗಳು ಆ ಕಾಟ ಕಡಿಮೆ ಆಗುತ್ತೆ. ಇವು ಏನಾಗ್ತಾವ್ರಿ, ಆ ಹುಳುಗಳು ಬಂದು ರಸ ಇರೋದ್ರಿಂದ ಈ ವೈರಸ್ ಬರ್ತಾವ್ರಿ. ವೈರಸ್ ಬಂದ್ಮೇಲೆ ಏನು ಮಾಡಿದ್ರು ಸಾಧ್ಯ ಇಲ್ಲ, ಕಂಟ್ರೋಲ್ ಆಗಲ್ಲ ಅದು. ಅದಕ್ಕೋಸ್ಕರ ಏನಂದ್ರೆ ಆದಷ್ಟು ನಾವು ಈ ಒಂದು ಸಕ್ಕಿಂಗ್ ಪೇಸ್ಟ್ ರಸ ಇರುವ ಕೀಟಗಳದಾವಲ್ರಿ, ಅವು ಕಂಟ್ರೋಲ್ ಮಾಡೋ ಸಲುವಾಗಿ ಸುತ್ತ ನಿಮ್ಮ ಹೊಲ ಸುತ್ತ ತುಂಬಾ ಬಿತ್ತು ಬಿಡ್ರಿ. ಒಂದು 50 ದಿನ ತನಕ ಕಂಟ್ರೋಲ್ ಆಯ್ತು ಅಂದ್ರೆ ಮುಂದೆ ಪ್ರಾಬ್ಲಮ್ ಬರಲ್ಲ. ಆಕಳಿಗಿನ ಮುಂಚೆ ನೀವು ಬಿತ್ತದ್ರೆ ಇನ್ನೂ ಚೆನ್ನಾಗಿ, ಅಂದ್ರೆ ಅದಷ್ಟು ಅಷ್ಟೊತ್ತಿಗೆ ಬಂದ್ಬಿಡುತ್ತೆ, ಸ್ವಲ್ಪ ಬೆಳೆದಿರುತ್ತೆ, ಇದರಿಂದ ಹುಳಗಳು ಬರಲ್ರಿ ನಿಮ್ಮ ಹೊಲಕ್ಕೆ. ನಂತರ ಕಾರ್ಯಕ್ರಮದಲ್ಲಿ ಕೀಟವಿಜ್ಞಾನಿಗಳಾದಂತಹ ಡಾಕ್ಟರ್ ಶ್ರೀವಾಣಿ ಜಿಎನ್ ಇವರುಗಳು ಮಾತನಾಡಿ, ಹತ್ತಿಯಲ್ಲಿ ಬರುವಂತಹ ಗುಲಾಬಿ ಕಾಯಿಕೊರಕದ ಮುನ್ನೆಚ್ಚರಿಕೆ ಕ್ರಮವಾಗಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು, ಹಾಗೇನೆ ಯಾವ ರೀತಿಯಾಗಿ ಸಿಂಪರಣಾ ವಿಧಾನಗಳನ್ನು ಅಳವಡಿಸ್ಕೋಬೇಕು ಎಂಬಂತಹ ಒಂದು ಮಾಹಿತಿಯನ್ನು ರೈತ ಬಾಂಧವರ ಜೊತೆ ಹಂಚಿಕೊಂಡ್ರು. ಈಗ ಹತ್ತಿ ಒಳಗಂದ್ರೆ ಮುಖ್ಯವಾಗಿ ಬರೋದಂದ್ರೆ ಗುಲಾಬಿ ಕಾಯಿಕೊರಕ ಅಂತ ಬರುತ್ತೆ, ಅದೊಂದೇ ನಿಮಗೆ ಪ್ರಾಬ್ಲಮ್ ಇರೋದು, ಕುಡ್ಡೋಡಿ ಅದು ಆಗ್ತದಲ್ಲ ಹತ್ತಿ. ಆ ಗುಲಾಬಿ ಕಾಯಿಕೊರಕ ನೀವು ನಿವಾರಣೆ ಮಾಡಬೇಕು ಅಂತಂದ್ರೆ ಎಲ್ಲರೂ ಒಂದೇ ಸಲ ಬಿತ್ತನೆ ಮಾಡಬೇಕು. ಒಂದು ವಾರದೊಳಗೆ 2-3 ದಿನ ಅಂತರದಲ್ಲಿ ಮಾಡಿದ್ರೆ ತೊಂದರೆ ಇಲ್ಲ. ಅದಕ್ಕೆ ಫಸ್ಟ್ ಪಾಯಿಂಟ್ ಇದೆ, ಸಾಮೂಹಿಕವಾಗಿ ನೀವು ಬಿತ್ತನೆಯನ್ನ ಕೈಗೊಳ್ಬೇಕು, ಕಮ್ಯುನಿಟಿ ಅಪ್ರೋಚ್ ಅಂತ ಹೇಳ್ತೀವಿ ನಾವು. ಯಾಕಂತಂದ್ರೆ ಬೇರೆ ಬೇರೆ ಟೈಮಿಗೆ ಬಿತ್ತನೆ, 15 ದಿನ 20 ದಿನ ಬಿಟ್ಟು ಬಿತ್ತನೆ ಮಾಡಿದ್ರೆ ಏನಾಗ್ತದೆ ಅಂದ್ರೆ ಅದಕ್ಕೆ ಕಂಟಿನ್ಯೂ ಆಗಿ ಊಟ ಸಿಗ್ತದ. ಒಂದ್ ಹೊಲ್ದಾಗ ಒಂದ್ಸಲ ಹೂ ಆಗ್ತದ, ಇನ್ನೊಂದ್ ಹೊಲ್ದಾಗ ಇನ್ನೊಂದ್ಸಲ ಹೂ ಆಗ್ತದ, ಅದು ಒಂದೊಂದ್ ಕಡೆ ಕಂಟಿನ್ಯೂ ಮಾಡ್ತದೆ. ಒಂದೇ ಸಲ ಮಾಡಿರಂದ್ರೆ ಅದು ನೀವು ಒಂದ್ 25% ಮ್ಯಾನೇಜ್ ಕಂಟ್ರೋಲ್ ಮಾಡ್ದಂಗ್, ನಿರ್ವಹಣೆ ಮಾಡ್ದಂಗ್ ಆಯ್ತು. ಅದಾದ್ಮೇಲೆ ನಿಮ್ದು ಬೆಳೆ 1 ತಿಂಗಳಿರುವಾಗ ರೆಮಿಟ್ ಅಂತ ಇವ್ರು ಹೇಳಿದ್ರಲ್ಲ, ಇದು ಬೆಳೆ ನಿಮ್ದು 1 ತಿಂಗಳಿರುವಾಗ ಹಚ್ಬೇಕಿದನ್ನ. ಯಾವ ತರ ಅಂತಂದ್ರೆ 1 ಎಕರೆಗೆ 1 ಟ್ಯೂಬ್ ಹೋಗ್ತದೆ, ಇದು 400 ಪಾಯಿಂಟ್ ಹಚ್ಬೇಕು. ಎಷ್ಟು ಅಂದ್ರೆ ಸ್ವಲ್ಪ ಒಂದಿಷ್ಟು ಏನು ಶೇಂಗಾ ಕಾಳಷ್ಟು ಹಚ್ಬೇಕು. ಯಾವ ರೀತಿ ಹಚ್ಬೇಕು ಅಂತಂದ್ರೆ ಫಸ್ಟ್ ಒಂದೆಲೆ ಇರ್ತದೆ, ನೆಕ್ಸ್ಟ್ ಸೆಕೆಂಡ್ ಇದ್ರ ಒಳಗಡೆ ಹಚ್ಬೇಕು, ಇದ್ರ ಒಳಗಡೆ ಶೇಂಗಾ ಕಾಳಷ್ಟು ಹಚ್ಬೇಕು. ಇದು 1 ಪಾಯಿಂಟ್ ಹಚ್ಚಿದ್ರ ಮತ್ತೊಂದ್ 4 ಹೆಜ್ಜೆ ಮುಂದಕ್ಕೆ ಹೋಗ್ಬೇಕು, ಮುಂದಕ್ಕೆ ಹೋಗಿ ಇನ್ನೊಂದ್ ಪಾಯಿಂಟ್ ಹಚ್ಬೇಕು, ಅದಾದ್ಮೇಲೆ ಮತ್ತೊಂದ್ 4 ಹೆಜ್ಜೆ ಮುಂದಕ್ಕೆ ಹೋಗ್ಬೇಕು, ಇನ್ನೊಂದ್ ಪಾಯಿಂಟ್. ಸೇಮ್ ಸೈಡ್ಗು ಅಷ್ಟೇ, ಈ ಒಂದು ಸಾಲು ಹಚ್ಚಿರಿ ಅಂತಂದ್ರೆ 4ನೇ ಸಾಲು ಹಚ್ಬೇಕು. ಹಂಗೆ ಮಾಡಿ ಎಲ್ಲ ಕೂಡಿ ಒಂದು 400 ಪಾಯಿಂಟ್ 400 ಗಿಡಕ್ಕೆ ಹಚ್ಬೇಕು. ಈಗ ನೀವು 5 ಎಕರೆ ಮಾಡಿರಲ್ಲ, ಫಸ್ಟ್ 30 ದಿನಕ್ಕೆ ಒಂದ್ಸಲ ಹಚ್ಚಿದ್ಮೇಲೆ 60 ದಿನಕ್ಕೆ ಒಂದ್ಸಲ ಹಚ್ಬೇಕು. 2 ಟ್ಯೂಬ್ ಬೇಕಾಗ್ತದೆ 1 ಎಕರೆಗೆ, 1 ಎಕರೆಗೆ 2 ಟ್ಯೂಬ್ ಬೇಕಾಗ್ತದೆ. ನೀವು 5 ಎಕರೆ ಮಾಡಿದ್ರೆ, ನೀವು ಬೇಕಿದ್ರೆ 1.5 ಎಕರೆ ಮಾಡಿ ನೋಡ್ರಿ ಫಸ್ಟ್, ಏನ್ ಡಿಫ್ರೆನ್ಸ್ ಬರ್ತದ ನೋಡ್ರಿ. ನಂತರ ನೀವು ನೆಕ್ಸ್ಟ್ ಇಯರ್ 5 ಎಕರೆನು ಮಾಡಬಹುದು. ಇದರದ ರೇಟ್ 1500 ಐತೆ, ಕೆಮಿಕಲ್ ಹೊಡೆಯೋದು ಬೇಕಾಗಿಲ್ಲ. ಗುಲಾಬಿ ಕಾಯಿ ಕೊರಕಕ್ಕೆ ಏನ್ ಸ್ಪ್ರೇ ಮಾಡ್ತಿರಲ್ಲ ಅದು ಸ್ಪ್ರೇ ಮಾಡೋದು ಬೇಕಾಗಿಲ್ಲ, ಅಸಲ್ ಸ್ಪ್ರೇನೆ ಮಾಡೋದು ಬೇಕಾಗಿಲ್ಲ. ನಿಮ್ಗೆ ಫಸ್ಟ್ ನಂಬಿಕೆ ಬರ್ಬೇಕಂದ್ರೆ 1 ಎಕರೆ ಮಾಡಿ ನೋಡ್ರಿ, 1 ಎಕರೆಗೆ ಇದು ಮಾಡ್ರಿ ಕ್ರಮಿಟ್ಟು. ಇನ್ನ 4 ಎಕರೆಗೆ ನೀವ್ ಹೆಂಗ್ ಮಾಡ್ತೀರ ಹಂಗ್ ಮಾಡ್ರಿ, ನೋಡೋಣ ಎಲ್ಲಿ ಕಾಯಿ ಕುಡ್ಡು ಜಾಸ್ತಿ ಹೊಡೆದವ ಎಲ್ಲಿ ಹೊಡೆದಿಲ್ಲ ಅದ್ ಕಂಪೇರ್ ಮಾಡಿ ನೋಡಿ ನೆಕ್ಸ್ಟ್ ನೀವು ನೆಕ್ಸ್ಟ್ ಇಯರ್ ಹೋಗಬಹುದು. ಮತ್ತೇನಂತಂದ್ರೆ ಒಂದೇ ಕಡೆ ಅಕ್ಕಪಕ್ಕ ಮಾಡ್ಬೇಡ್ರಿ. ಇದ್ ಹಚ್ಚಿದ ಕಡೆ ಅಂದ್ರೆ ಇದ್ ಹಚ್ಚೋದು ಯಾವ್ದು ಅಂದ್ರೆ ಸ್ವಲ್ಪ ಡಿಸ್ಟೆನ್ಸ್ ಇರ್ಬೇಕು. ಒಂದ್ ಹೊಲ ಸಪರೇಟ್ ಇಟ್ಕೋರಿ ಇದ್ ಹಚ್ಚಕ್ಕ, ಮತ್ತ ಅಕ್ಕಪಕ್ಕ ಹೊಲದಲ್ಲಿ ಹಚ್ಚಬೇಡ್ರಿ. ಎಲ್ಲಾದ್ರೂ ಸಪರೇಟ್ ಆಯ್ತಲ್ಲ ಆ ಹೊಲದಲ್ಲಿ ಇದು ಮಾಡ್ರಿ. ಮತ್ ಇನ್ನ ಸ್ವಲ್ಪ ದೂರ ಇದ್ದಿದ್ ಹೊಲದಲ್ಲಿ ನೀವ್ ಯಾವ ತರ ಪ್ರಾಕ್ಟೀಸ್ ಮಾಡ್ತೀರಿ ಅದೇ ತರ ಮಾಡ್ರಿ ನೋಡ್ರಿ. 2 ಡಿಫ್ರೆನ್ಸ್ ನಿಮ್ಗೆ ಅನ್ಸಿದ್ರೆ ಇದು ಗಿಟ್ಟದ ನಿಮ್ಗೆ ಅಂತಂದ್ರೆ ನೀವು ನೆಕ್ಸ್ಟ್ ಇಯರ್ ಇದನ್ನೇ ಮಾಡ್ಬೋದು. ಇದು ಸಮಗ್ರವಾಗಿ ನಿರ್ವಹಣೆ ಮಾಡ್ಬೇಕು. ಆಮೇಲೆ ಏನಂತಂದ್ರೆ ಒಂದು ಡಿಸೆಂಬರ್ ವರೆಗೆ ನೀವು ಹತ್ತಿ ಬಿಡಿಸೋದು ಮುಗಿಸ್ಬಿಡ್ಬೇಕು. ಡಿಸೆಂಬರ್ ಬಹಳ ಅಂದ್ರೆ ಅಲ್ಲಿವರೆಗೆ ಹೋಗಲ್ರಿ, ಬಹಳ ಒಳ್ಳೇದು ಅಲ್ಲಿವರೆಗೆ ಮಾಡಿದ್ರೆ ಸಾಕು. ನಮ್ಮಲ್ಲಿ ಹೆಂಗಂತಂದ್ರೆ ಫೆಬ್ರವರಿ ಮಾರ್ಚ್ ತನ ನಿಮ್ಗೆ ಹಂಗೆ ಸಿಕ್ತಿರ್ತಾವ. ಅಂದ್ರೆ ಎದಕ್ಕಂದ್ರೆ ಬಿತ್ತನೆ ಅವ್ರು ಲೇಟ್ ಮಾಡಿರ್ತಾರೆ, ಬೆಸ್ಟ್ ಅದು. ಹಂಗಂದ್ರೆ ನಿಮಗ್ ಜಾಸ್ತಿ ಬರಂಗಿಲ್ಲ ಬಿಡ್ರಿ, ಇದ್ರದ್ದು ಹಾವಳಿ ಜಾಸ್ತಿ ಆಗಲ್ಲ. ಜಾಸ್ತಿ ಏನಂದ್ರೆ ನೀವು ಜನವರಿ ಫೆಬ್ರವರಿ ತನ ಹಂಗೆ ಬಿಟ್ರೆ ಇನ್ನೂ ಜಾಸ್ತಿ ಆಗ್ತದೆ, ಚಳಿ ಜಾಸ್ತಿ ಆದಂಗಿಲ್ಲ, ಇದ್ರದ್ದು ಹಾವಳಿ ಜಾಸ್ತಿ ಆಗ್ತದೆ. ನಂತರ ಕಾರ್ಯಕ್ರಮದಲ್ಲಿ ಕೀಟ ವಿಜ್ಞಾನಿಗಳಾದಂತಹ ಡಾಕ್ಟರ್ ಶ್ರೀವಾಣಿ ಜಿಎನ್ ಇವರುಗಳು ಮಾತನಾಡಿ, ಹತ್ತಿಯಲ್ಲಿ ಬರುವಂತಹ ಗುಲಾಬಿ ಕಾಯಿ ಕೊರಕದ ಮುನ್ನೆಚ್ಚರಿಕೆ ಕ್ರಮವಾಗಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು, ಹಾಗೇನೆ ಯಾವ ರೀತಿಯಾಗಿ ಸಿಂಪರಣಾ ವಿಧಾನಗಳನ್ನು ಅಳವಡಿಸಿಕೋಬೇಕು ಎಂಬಂತಹ ಒಂದು ಮಾಹಿತಿಯನ್ನು ರೈತ ಬಾಂಧವರ ಜೊತೆ ಹಂಚಿಕೊಂಡ್ರು. ರೈತ ಬಾಂಧವರೇ, ಇದುವರೆಗೆ ರಾಯಚೂರು ಜಿಲ್ಲೆಯಲ್ಲಿ ನಡೆಯುತ್ತಿರುವ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಹಿನ್ನೆಲೆಯಲ್ಲಿ ಸಿರವಾರ ತಾಲೂಕಿನ ಹುಸೇನ್ಪುರ ಗ್ರಾಮದಲ್ಲಿ ಜರುಗಿದ ಅರಿವು ಮೂಡಿಸುವ ಕಾರ್ಯಕ್ರಮದ ಬಾನುಲಿ ವರದಿಯನ್ನ ಆಲಿಸಿದರೆ ಪ್ರಸ್ತುತಪಡಿಸಿದವರು ಅಮರೇಶ್ ಆಸಿಹಾ. ರೈತ ಬಂಧುಗಳಿಗೆ ಕೇಳೋಣ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು.

उत्पादन की लागत घटाइए और मिलकर बढ़ाइए विकसित खेती की ओर मजबूत कदम, क्योंकि जब खेती विकसित होगी तभी साकार होगा विकसित भारत का सपना। जय जवान, जय किसान, जय विज्ञान, जय अनुसंधान। ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕುರಿತು ಸಂದೇಶವನ್ನು ಕೇಳಿದರೆ ರೈತ ಬಂಧುವರೇ, ಇದಾಗಿತ್ತು ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮ. ರೈತ ಬಾಂಧವರ ಕೃಷಿ ರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ, ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಸಮಯ ಸರಿಯಾಗಿ 7:26. ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್ ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಶ್ರೋತೃ ಬಂಧುವರ, ಈಗ ಕೇಳೋಣ ಸಂಪ್ರದಾಯದ ಪದಗಳನ್ನ. ಮಾನ್ವಿ ತಾಲೂಕಿನ ಗುಡದುನಿ ಗ್ರಾಮದ ಮಹಿಳೆಯರಿಂದ. ಮಾರೇ ಮಾರೇ ಬಂಗಾರ ಜಾತ ನಾನಿಯ ಬಂದಿನಿ ಮನೆ ಬಂಗಾರ ಜಾತ ನಾನಿಯ ಬಂದಿನಿ.